ಯಾಕಂದ್ರೆ ಈಗ ಬೇರೆ ಬೆಳೆಗೆನತೆ ನಾವು ಹೋಲಿಸ್ಕೊಂಡಾಗ ಈ ಶೇಂಗಾ ಬೆಳೆಗೆನತೆ ನಮಗೆ ಅಷ್ಟೊಂದೇನತಿ ಬಹಳ ಆಳವಾದ ಅಂತ ಭೂಮಿ ಸಿದ್ಧತೆ ಏನತಿ ಬೇಕಾಗಿಲ್ಲ. ಬೇರೆ ಬೆಳೆಗೆ ನಾವು ಅಂತಂದ್ರೆ ನಮಗೆ ತೊಗರಿ ಬೆಳೆಗೆನತಿ ಡೀಪ್ ಪ್ಲೋಯಿಂಗ್ ಅಂದ್ರೆ ದೊಡ್ಡ ಮಡಿಕೆ ಏನತಿ 2 ವರ್ಷಕ್ಕೆ 3 ವರ್ಷಕ್ಕೆ ಹೊಡೀರಿ ಅಂತ ಹೇಳ್ತೀವಿ. ಬಟ್ ಇಲ್ಲಿ ಅಷ್ಟು ಅವಶ್ಯಕತೆ ಇಲ್ಲ. ಒಂದೇನತಿ ನೇಗಿಲ ಏನತಿ ಹೊಡಿಬೇಕು, ಆ ನಂತರ ಏನತಿ ಕುಂಟೆ ಏನತಿ ಹೊಡಿಬೇಕು. ಒಂದು ಇಷ್ಟು ಹೊಡೆದ್ರೆ ಏನತಿ ಭೂಮಿ ಸಿದ್ಧತೆ ಆಗುತ್ತೆ. ಇದು ಕುಂಟೆ ಹೊಡಿಬೇಕಾದ್ರೆ ಅವಾಗ ನಮಗೆ ಕೊಟ್ಟಿಗೆ ಗೊಬ್ಬರ ಏನತಿ ಕೊಡಬೇಕಾಗತ್ತೆ. ಬಿತ್ತನೆಕ್ಕಿನ ಮುಂಚಿತವಾಗಿ ಒಂದು 15 ದಿನ 20 ದಿನ ಮುಂಚಿತವಾಗಿ ಕೊಟ್ಟಿಗೆ ಗೊಬ್ಬರ ಅಂತಂದ್ರೆ ನಮಗೆ ಈಗ ಒಂದು 4 ಟನ್ ಏನತಿ ಪ್ರತಿ ಎಕರೆಗೆ ಏನತಿ ಕೊಡಬೇಕಾಗತ್ತೆ. ನಮ್ಗೇನಾದ್ರೂ ಎರೆಹುಳು ಗೊಬ್ಬರ ಆತರ ಇತ್ತಂತಂದ್ರೆ ನಮಗೆ ಒಂದು ಟನ್ ಏನತಿ ಎರೆಹುಳು ಗೊಬ್ಬರ ಸಾಕು. ಇಷ್ಟು ಹಾಕ್ಬಿಟ್ಟಿನತ್ತಿ ರಂಟೆ ಏನತ್ತಿ ಕುಂಟೆ ಒಡೆದ್ಬಿಟ್ಟಿನತ್ತಿ ಅದು ಮಣ್ಣಲ್ಲಿ ಮಿಕ್ಸ್ ಮಾಡ್ಬೇಕು. ಮಿಕ್ಸ್ ಮಾಡಿದ್ರೆ ಭೂಮಿ ಸಿದ್ಧತೆ ಆಗುತ್ತೆ. ಭೂಮಿ ಸಿದ್ಧತೆ ಆದ ತಕ್ಷಣ ಏನತ್ತಿ ನಾವು ಬೇಸಿಗೆ ಬೆಳೆಗೆ ಹೋಗ್ಬೇಕಂತಂದ್ರು ನೀರು ಹಾಯಿಸ್ಬಿಟ್ಟಿನತ್ತಿ ಹೋಗ್ತಾರೆ. ಇಲ್ಲಂತಂದ್ರೆ ನಾರ್ಮಲ್ ಆಗಿ ಅವ್ರ ಏನತ್ತಿ ಮಳೆ ಆಶ್ರಿತ ಇತ್ತಂತಂದ್ರೆ ಮಳೆ ಬಂದ್ಮೇಲೆ ಏನತ್ತಿ ಬಿತ್ತನೆಗೆನತ್ತಿ ಅವ್ರು ರೆಡಿ ಮಾಡ್ಕೋಬಹುದು. ಈಗ ನೀವ್ ಹೇಳಿದ್ರ ಅಂದ್ರೆ ಭೂಮಿ ಸಿದ್ಧತೆ ಮಾಡ್ಕೊಂಡಾಗ ಕೊಟ್ಟಿಗೆ ಗೊಬ್ಬರ ಅಂದ್ರೆ ಎಕರೆಗೆ ಇಷ್ಟು ಅಂತ ಹೇಳ್ಕೊಡ್ಬೇಕು ಅಂತ ಹೇಳಿದ್ರ. ಈಗ ಸಾಕಷ್ಟು ರೈತರ ಒಂದು ಅನುಮಾನ ಇದೆ ಸರ್, ನಾವು ಶೇಂಗಾ ಬೆಳೆ ಬಿತ್ತನೆಗೆ ಮುಂಚಿತವಾಗಿ ಕೊಟ್ಟಿಗೆ ಗೊಬ್ಬರವನ್ನ ನಾವು ಭೂಮಿಗೆ ಸೇರಿಸಿದ್ದೆ ಆದರೆ ಶೇಂಗಾ ಬೆಳೆಯಲ್ಲಿ ಈ ಬುಡಸುಕೊಳೆ ರೋಗ ಬರುತ್ತೆ ಅನ್ನುವಂತಹ ಒಂದು ಮೂಢನಂಬಿಕೆ ಇದೆ, ಇದ್ರ ಬಗ್ಗೆ ಸಲಹೆ ಕೊಡಿ ಸರ್. ಹೌದು, ಅವ್ರು ಕೇಳದ್ರಾಗೇನತ್ತಿ ತಪ್ಪೇನಿಲ್ಲ ರೀ. ಯಾಕಂತಂದ್ರೆ ಈ ಸಾವಯವ ಗೊಬ್ಬರ ನಾವು ಹಾಕ್ಬೇಕಾದ್ರೆ ತಿಪ್ಪೆ ಗೊಬ್ಬರ ಇರ್ಬೋದು, ಅವರು ಹಾಕ್ಬೇಕಾದ್ರೆ ಚೆನ್ನಾಗಿನತಿ ಕೊಳಿತೆ ಇರ್ತಕ್ಕಂತ ಏನತ್ತಿ ಪದಾರ್ಥ ಯೂಸ್ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ಕಾಂಪೋಸ್ಟ್ ಏನತ್ತಿ ಚೆನ್ನಾಗಿ ಕೊಳತಿರಂಗಿಲ್ಲ, ಚೆನ್ನಾಗಿ ಕೊಳತಿತ್ತಂತಂದ್ರೆ ಅದರಲ್ಲಿ ಯಾವುದು ರೋಗ ಕೀಟ ಏನತ್ತಿ ಇರಲ್ಲ, ಕಂಪ್ಲೀಟ್ ಏನತ್ತಿ ಡಿಕಂಪೋಸ್ ಆಗಿರ್ತತ್ತೆ. ಅರ್ಧಮರ್ಧ ಕೊಳತಿದ್ದಿತ್ತಂತಂದ್ರೆ ಅದರಲ್ಲಿ ಇರ್ತಕ್ಕಂತ ಕಸ ಕಡ್ಡಿಗಳದ್ದು ಅದರಲ್ಲಿ ಜೀವಾಣುಗಳು ಇದ್ದೇ ಇರ್ತವೆ, ಅದು ಮುಂದೇನತ್ತಿ ಬೆಳೆಗೆನತ್ತಿ ಟ್ರಾನ್ಸ್ಫರ್ ಆಗುತ್ತೆ. ಕೊಟ್ಟಿಗೆ ಗೊಬ್ಬರ ಕೊಡೋದು ಅಂದ್ರೆ ಸರಿಯಾದ ಒಂದು ಕೊಟ್ಟಿಗೆ ಗೊಬ್ಬರನ ಕೊಡಬೇಕಂತ ಹೇಳಿ. ಹೌದೌದು, ಚೆನ್ನಾಗೇನತ್ತಿ ಕೊಳತಿರ್ಬೇಕು, ಅದು ಕಂಪ್ಲೀಟ್ ಏನತ್ತಿ ಕೊಳತೇನತ್ತಿ ಬ್ರೌನ್ ಕಲರ್ ಆತರ ಆಗಿರಂತ ಪುಡಿ ಪುಡಿ ಆಗಿರ್ಬೇಕು. ಅದರಲ್ಲಿ ಕಸ ಕಡ್ಡಿಗಳನ್ನೆಲ್ಲ ಏನತ್ತಿ ಆರಿಸ್ಬಿಟ್ಟು ಏನತ್ತಿ ಕೊಡ್ಬೇಕಾಗತ್ತೆ. ಹಂಗೆ ಇದ್ದಲ್ಲಿ ಅದರಲ್ಲಿ ಏನತ್ತಿ ಈ ತರ ಶಿಲೀಂಧ್ರಗಳು ಈ ತರ ರೋಗಗಳು ಏನತ್ತಿ ಮುಂದಿನ ಬೆಳೆಗೆನತ್ತಿ ತೊಂದರೆ ಕೊಡೋದು ಸಾಧ್ಯತೆ ಹೆಚ್ಚಿರುತ್ತೆ. ಈಗ ಶೇಂಗಾ ಬೆಳೆಯ ಒಂದು ಬಿತ್ತನೆ ಅಂತಂದ್ರೆ ಮಳೆಗಾಲದಲ್ಲಿ ಯಾವ ತಿಂಗಳಿನಲ್ಲಿ ಬಿತ್ತನೆ ಮಾಡಬಹುದು, ಈಗ ಹಿಂಗಾರಿಯಲ್ಲಿ ಅಂದ್ರೆ ಬೇಸಿಗೆ ಬೆಳೆಯಾಗಿ ನಾವು ಯಾವ ಒಂದು ತಿಂಗಳಿನಲ್ಲಿ ಬಿತ್ತಿ ಬೆಳೆದ್ರೆ ಉತ್ತಮವಾದ ಒಂದು ಇಳುವರಿ ಪಡೆದುಕೊಳ್ಬಹುದು ಅಂತ ಹೇಳ್ತೀರಾ? ಇಲ್ಲಿ ನಮಗೆ ಕರ್ನಾಟಕದಲ್ಲಿ ನಾರ್ಮಲ್ ಆಗಿ 2 ಸೀಸನ್ ಐತಿ ನಾವು ಬೆಳಿತಕ್ಕಂಥದ್ದು, ಒಂದು ಮುಂಗಾರು ಇನ್ನೊಂದು ಬೇಸಿಗೆ ಬೆಳೆಯಲ್ಲಿ ಐತಿ. ನಾವು ಚಳಿಗಾಲದಲ್ಲಿ ಏನತ್ತಿ ಈ ಶೇಂಗಾ ಬೆಳೆ ಅನ್ನೋದು ಬೆಳೆಯೋದಿಲ್ಲ. ಮುಂಗಾರು ಬೆಳೆ ಅಂತಂದ್ರೆ ನಮಗೆ ಜೂನ್ ಜುಲೈ ತಿಂಗಳು ಏನತ್ತಿ, ಇನ್ನೊಂದು ಬೇಸಿಗೆ ಬೆಳೆಗೆ ಏನತ್ತಿ ನಾವು ನವಂಬರ್ ಡಿಸೆಂಬರ್ ಬಹಳ ಲೇಟ್ ಅಂತಂದ್ರೆ ಜಾನುವರಿ ತನಕ ಏನತ್ತಿ ಬಿತ್ತನೆ ಮಾಡಬಹುದು. ಇವು 2 ಸೀಸನ್. ಈಗ ಶೇಂಗಾ ಬೆಳೆಯಲ್ಲಿ ಉತ್ತಮವಾದ ಒಂದು ಇಳುವರಿ ಪಡಿಬೇಕಂತಂದ್ರೆ ಸೂಕ್ತವಾದ ಒಂದು ತಳಿಗಳ ಆಯ್ಕೆಯನ್ನ ನಾವು ಮಾಡಿಕೊಳ್ಬೇಕಾಗುತ್ತೆ. ಅಂದ್ರೆ ನಮ್ಮ ಭಾಗಕ್ಕೆ ಸೂಕ್ತವಾದ ತಳಿಗಳು ಅಂತಂದ್ರೆ ಶೇಂಗಾ ಬೆಳೆಯಲ್ಲಿ ಯಾವ್ಯಾವ ಅಂತ ಹೇಳ್ತೀರಿ ಸರ್? ಈಗ ನಮಗೆ ಈ 2 ಸೀಸನ್ ಏನತ್ತಿ ಬೇರೆ ಬೇರೆ ತಳಿಗಳನ್ನು ಇದಾವು. ಒಂದಿಷ್ಟು ತಳಿಗಳೇನತ್ತಿ 2 ಸೀಸನ್ ಗೆ ಸೂಕ್ತವಾದಂತ ತಳಿಗಳನ್ನು ಇದಾವು. ಈಗ ನಾವು ಮುಂಗಾರಿಗೆ ಇದ್ ಮಾಡ್ಬೇಕಂತಂದ್ರೆ TMU2 ಅಂತ ಇದೆ, JL24 ಅಂತ ಇದೆ, GPBD4 ಅಂತ ಇದೆ, ಕದ್ರಿ ಲೇಫಾಕ್ಸ್ ಈಗ ಬಂದಿದೆ, ಕದ್ರಿ 2, ಕದ್ರಿ 3 ಮತ್ತೆ ಕದ್ರಿ 176 ಅಂತ ಇದೆ. ಈ ತಳಿಗಳೇನತ್ತೆ ಆಲ್ಮೋಸ್ಟ್ ಈ ಮೆಜಾರಿಟಿ ತಳಿ ಏನತ್ತೆ ಖರೀಫ್ಗೆ ಏನತ್ತೆ ಸೂಕ್ತ ಆಗಿರ್ತಾವ. ಬಟ್ ನಾವು ಸಮ್ಮರ್ ಬೇಸಿಗೆ ಬೆಳೆಗೆನತ್ತೆ ಎಲ್ಲಾ ತಳಿಗಳೇನತ್ತೆ ಸೂಕ್ತ ಇಲ್ಲ. ಅದರಲ್ಲಿ ಸರ್ವೇ ಸಾಮಾನ್ಯ ಒಂದಿಷ್ಟು ತಳಿಗಳು ಮಾತ್ರ ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಅದರಲ್ಲಿ 8808, GPBD24, JL24, TME2, ಕದ್ರಿ ಸೀರೀಸ್ ಏನತ್ತೆ ಈ ತಳಿಗಳೇನತ್ತೆ ನಮಗೆ ಸೂಕ್ತ ಏನತ್ತೆ ಬೇಸಿಗೆ ಬೆಳೆಯಲ್ಲಿ. ಯಾಕಂತಂದ್ರೆ ಈ ಬೇಸಿಗೆ ಬೆಳೆಗೆನತ್ತೆ ಕಡಿಮೆ ನೀರು ಬೇಕಾದಂತ ತಳಿಗಳು, ಕಡಿಮೆ ಅವಧಿಯತ್ತಿ ಬೆಳೀತಕ್ಕಂತ ತಳಿಗಳಾಗಿರ್ಬೇಕು ಇವು. ಈಗ ಸಾಮಾನ್ಯವಾಗಿ ಈ ಶೇಂಗಾ ಬಿತ್ತನೆಗೆ ಈಗೆಲ್ಲ ರೆಡಿ ಮಾಡ್ಕೊಂಡಿರ್ತಾರೆ ನಮ್ಮ ಕೃಷಿಕರು ಭೂಮಿ ಎಲ್ಲ, ಬಿತ್ತನೆಗೆ ಅಂತಂದ್ರೆ ಯಾವ ರೀತಿ ತೇವಾಂಶ ಇರ್ಬೇಕು ಅಂತ ಹೇಳ್ತೀರಾ? ನೋಡಿ, ಇಲ್ಲಿ ಬಿತ್ತನೆಗೆ ಅಂತಂದ್ರೆ ನಮ್ಮ ಭೂಮಿ ಏನತ್ತಿ ಚೆನ್ನಾಗಿನತ್ತಿ ತೊಯ್ದಿರ್ಬೇಕಾಗತ್ತೆ. ಯಾಕಂದ್ರೆ ಈ ಬೆಳೆ ಏನತ್ತಿ ನಮಗೆ ಪದೇ ಪದೇ ನಾವು ವಾರಕ್ಕೆ ಏನತ್ತಿ 4 ದಿನಕ್ಕೆ 5 ದಿನಕ್ಕೆ ನೀರು ಕೊಡಂಗಿಲ್ಲ. ಇದನ್ನ ನಾವು ಬಹಳ ಅಂತರದಲ್ಲಿ ಏನತ್ತಿ 10 ದಿನ 20 ದಿನ ಅಂತರದಲ್ಲಿ ಏನತ್ತಿ ನಾವು ನೀರು ಕೊಡ್ತೀವಿ. ಅಂತ ಪರಿಸ್ಥಿತಿಯಲ್ಲಿ ನಾವು ಬಿತ್ತನೆ ಮಾಡ್ಬೇಕಾದ್ರೆ ಭೂಮಿ ಏನತ್ತಿ ಚೆನ್ನಾಗಿನತ್ತಿ ಕಂಪ್ಲೀಟ್ ಏನತ್ತಿ ತೇವ ಏನತ್ತಿ ಆಗಿರ್ಬೇಕು. ತೇವ ಏನತ್ತಿ ಮಾಡಿದ ಮೇಲೆ ನಾವು ಒಂದು 4 ದಿನ ಏನತ್ತಿ 3 ದಿನ ಏನತ್ತಿ ಬಿಡ್ಬೇಕಾಗತ್ತೆ. ಅಷ್ಟೊತ್ತಿಗೆ ಏನತ್ತಿ ಒಂದು 50-70% ಮಾಯಿಶ್ಚರ್ ಏನತ್ತಿ ಅವಾಗ ಇರುತ್ತೆ. 50% ಏನತ್ತಿ ಮಾಯಿಶ್ಚರ್ ಕಡಿಮೆ ಆದ್ಮೇಲೆ ನಾವು ಬಿತ್ತನೆ ಮಾಡಕ್ ಹೋಗ್ಬೇಕಾಗತ್ತೆ. ಈಗ ಸಾಮಾನ್ಯವಾಗಿ ಈಗ ಬಿತ್ತನೆಯ ಒಂದು ಶೇಂಗಾ ಬೀಜಗಳಿಗೆ ಅಂತಂದ್ರೆ ಬೀಜೋಪಚಾರ ಮಾಡಿದ್ರೆ ಉತ್ತಮವಾದ ಒಂದು ಇಳುವರಿ ಪಡಿಬಹುದು, ಮುಂದೆ ರೋಗ ಬರೋದನ್ನ ನಾವು ತಡೆಗಟ್ಟಬಹುದು ಅಂತ ಹೇಳಿ ಸಾಕಷ್ಟು ವಿಜ್ಞಾನಿಗಳ ಒಂದು ಮಾತಿದೆ. ಅಂದ್ರೆ ಬೀಜೋಪಚಾರ ಅಂತಂದ್ರೆ ಯಾವ ರೀತಿ ಮಾಡಬೇಕು? ಶೇಂಗಾ ಬೆಳೆಯಲ್ಲಿ ಬೀಜೋಪಚಾರ ಏನತ್ತಿ ಬಹಳ ಪ್ರಾಮುಖ್ಯತೆ. ಯಾಕಂತಂದ್ರೆ ಸರ್ ಮೊದಲೇ ಪ್ರಶ್ನೆ ಕೇಳಿದಾಗ ಏನತ್ತೆ, ಇದರಲ್ಲಿ ರೋಗ ಬರ್ತಕ್ಕಂಥವೇನತ್ತೆ, ಶಿಲೀಂಧ್ರ ಏನತ್ತೆ, ಬುಡ ಕೊಳಿ ರೋಗ ಇರ್ಬೋದು, ಎಲೆಚುಕ್ಕೆ ರೋಗ ಇರ್ಬೋದು, ಅದೇ ತರ ಕಾಯಿಗಳು ಏನತ್ತೆ, ಕಟ್ಟಿದ ಮೇಲೆ ಕಾಯಿ ಕೊಳಿಯತಕ್ಕಂತ ರೋಗ ಏನತ್ತೆ ಸರ್ವೇ ಸಾಮಾನ್ಯ ಹೆಚ್ಚು ಕಾಣ್ತಾ ಇದೆ. ಅದ್ರ ಜೊತೆಗೆ ಇನ್ನೊಂದೇನಂತಂದ್ರೆ, ಇಲ್ಲಿ ನಮಗೆ ಸಾರಜನಕ ಏನತ್ತೆ ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪಾದನೆ ಮಾಡ್ತಕ್ಕಂತ ಇದೊಂದು ದ್ವಿದಳ ಧಾನ್ಯ ಆಗಿದೆ. ಮತ್ತೆ ಅದ್ರ ಜೊತೆಗೆ ಇನ್ನೊಂದು ಕಾರಣ ಏನತ್ತೆ, ಇದು ಹೆಚ್ಚಿನ ಬಿಸಿಲು ಸಹಿಷ್ಣುತೆ ಮತ್ತು ಕಡಿಮೆ ನೀರು ಇದ್ದಲ್ಲಿ ಏನತ್ತೆ ಬೆಳೀತಕ್ಕಂಥ ಬೆಳೆ ಏನತ್ತೆ. ಹಂಗಾಗಿ ಇವು ಮೂರಕ್ಕೇನತ್ತೆ ನಾವು, ಒಂದು ರೈಜೋಬಿಯಂ ಅಂತಂದ್ರೆ ಸಾರಜನಕ ಏನತ್ತೆ ಸಂಸ್ಕರಣೆ ಮಾಡೋದು, ಸಾರಜನಕ ಉತ್ಪಾದನೆ ತಾನೇ ಏನತ್ತೆ ಗಿಡ ಮಾಡಿಬಿಟ್ಟೇನತ್ತೆ ನಾವು ಕಂಪ್ಲೀಟ್ ಏನತ್ತೆ, ಇಲ್ಲಾಂತಂದ್ರೆ ಒಂದು 75% ಭಾಗ ಏನತ್ತೆ ನಾವು ಸಾರಜನಕ ಏನತ್ತೆ ಕೊಡುವುದನ್ನು ನಿಲ್ಲಿಸಬಹುದಾಗತ್ತೆ. ಹಂಗಾಗಿ ರೈಜೋಬಿಯಂ ಅಂತಂದು ಸಾರಜನಕ ಉತ್ಪಾದನೆ ಮಾಡ್ತಕ್ಕಂಥ ಶಿಲೀಂಧ್ರ ಏನತ್ತೆ ನಾವು ಕೊಡ್ಬೇಕಾಗತ್ತೆ. ಅದು 2.5 kg ಏನತ್ತೆ ಒಂದು ಹೆಕ್ಟರ್ಗೆ ಅಂತ ಅಂದ್ರೆ, 1 ಎಕರೆಗೆ ನಾವು 1 kg ಅಷ್ಟೇನತ್ತೆ ಬೀಜೋಪಚಾರಕ್ಕೆ ಬೇಕಾಗತ್ತೆ. ತದನಂತರ ರೋಗ ಏನತ್ತೆ ತಡೆಗಟ್ಟತಕ್ಕಂಥ ಶಕ್ತಿ ಇರ್ತಕ್ಕಂಥದ್ದಂತಂದ್ರೆ ಟ್ರೈಕೋಡರ್ಮಾ ಅಂತ ಬರುತ್ತೆ. ಟ್ರೈಕೋಡರ್ಮಾನ ಅಷ್ಟೇ, ಯಾಕಂದ್ರೆ ಇದನ್ನು ಸಂತೆ ನಾವು 1 kg ಅಷ್ಟು ಬೇಕಾಗತ್ತೆ. ಯಾಕಂತಂದ್ರೆ ಇಲ್ಲಿ ಟ್ರೈಕೋಡರ್ಮಾ ಆಲ್ರೆಡಿ ಬಂದಿರತಕ್ಕಂಥ ರೋಗಾಣುಗಳಿರ್ಬೋದು, ಮುಂದೆ ಬರ್ತಕ್ಕಂಥ ರೋಗಾಣುಗಳ ಬಗ್ಗೆ ಮೇಲೆ ಹೋರಾಡಿ ಏನತ್ತೆ ಅದನ್ನ ತಡೆಗಟ್ಟಂತ ಶಕ್ತಿ ಏನತ್ತೆ ಟ್ರೈಕೋಡರ್ಮಾಕ್ಕಿರುತ್ತೆ. ಹಂಗಾಗಿ ಇದನ್ನು 1 kg ಅಷ್ಟೇನತ್ತೆ ನಾವು ಬೀಜೋಪಚಾರ ಮಾಡ್ಬೇಕಾಗತ್ತೆ. ಇನ್ನೊಂದು ಅಂತಂದ್ರೆ ನಮಗೆ ಸೂಕ್ಷ್ಮ ದುಂಡಾಣು ಏನತ್ತಂತಂದ್ರೆ ನಮಗೆ ಬ್ಯಾಕ್ಟೀರಿಯಾ PSB ಫಾಸ್ಫರಸ್ ಸಾಲಿಬಿಲೈಸಿಂಗ್ ಬ್ಯಾಕ್ಟೀರಿಯಾ. ಈ ಬ್ಯಾಕ್ಟೀರಿಯಾಸ್ ಅಂತ ನಮಗೆ ಹೆಚ್ಚಿನ ಪ್ರಮಾಣದಲ್ಲಿ ಬೇಕಾಗ್ತಕ್ಕಂತ ನಮ್ಮ ಶೇಂಗಾ ಬೆಳೆಗೆ ಏನತ್ತೆ ಫಾಸ್ಫರಸ್ ಏನತ್ತೆ ಅದನ್ನ ನೀಗಿಸುವಲ್ಲಿ ಏನತ್ತೆ ಇದು ಬಹಳ ಒಳ್ಳೆ ಕೆಲಸ ಮಾಡುತ್ತೆ. ಇಲ್ಲಂತಂದ್ರೆ ಭೂಮಿಯಲ್ಲಿ ಫಾಸ್ಫರಸ್ ಇದ್ದಿದ್ನೇನತ್ತೆ ಅದನ್ನ ಕನ್ವರ್ಟ್ ಮಾಡಿ ಏನತ್ತೆ ಶೇಂಗಾ ಬೆಳೆಗೆ ಏನತ್ತೆ ಅನುಕೂಲ ಅವೈಲೇಬಲ್ ಫಾರ್ಮ್ ಅಲ್ಲಿ ಏನತ್ತೆ ಒದಗಿಸ್ಕೊಡಕ್ ಏನತ್ತೆ ಬಹಳ ಸಹಾಯ ಮಾಡುತ್ತೆ. ಇದಾದ ನಂತರ ಏನತ್ತೆ ಬೆಳೆ ಏನತ್ತೆ ಮಳೆ ಏನತ್ತೆ ಕೈ ಕೊಟ್ಟಾಗ ಮತ್ತು ನೀರೇನತ್ತೆ ನಾವು ಆಯಿಸದೆ ಹೋದಾಗ ಅಂತ ತಡೆಗಟ್ಟುವ ಶಕ್ತಿ ಏನತ್ತೆ ಕೊಡ್ತಕ್ಕಂಥದ್ದು ಅಂತಂದ್ರೆ ಕ್ಯಾಲ್ಸಿಯಂ ಕ್ಲೋರೈಡ್ಸ್ ಅಂತ ನಾವು ಬೀಜೋಪಚಾರ ಮಾಡ್ಬೇಕಾಗತ್ತೆ. ಕ್ಯಾಲ್ಸಿಯಂ ಕ್ಲೋರೈಡ್ ಇಲ್ಲಿ 200 gram ಅಷ್ಟು ಕ್ಯಾಲ್ಸಿಯಂ ಕ್ಲೋರೈಡ್ ಆಯ್ತಂತಂದ್ರೆ ಪ್ರತಿ ಎಕರೆಗೆ ಬೇಕಾದಂತ ಬೀಜಕ್ಕೇನತ್ತೆ ಸರಿ ಹೋಗುತ್ತೆ. ಇವು ಎಲ್ಲವನ್ನೂ ಏನತ್ತೆ ಸೇರಿ ಒಟ್ಟಿಗೆ ಕೊಡಬಹುದು. ರೈಜೋಬಿಯಂ ಹೇಳಿದೆ, PSB ಫಾಸ್ಫರಸ್ ಸಾಲಿಬಿಲೈಸಿಂಗ್ ಬ್ಯಾಕ್ಟೀರಿಯಾ ಹೇಳಿದೆ, ಇನ್ನೊಂದು ಟ್ರೈಕೋಡರ್ಮಾ ಅಂತ ಹೇಳಿದೆ, ಅದ್ರ ಜೊತೆಗೆ ಏನತ್ತೆ ಕ್ಯಾಲ್ಸಿಯಂ ಕ್ಲೋರೈಡ್ ಅಂತ ಹೇಳಿದೆ ಸುಣ್ಣ ಏನತ್ತೆ. ಇವು 4 ಏನತ್ತೆ ಸೇರಿಸ್ಬಿಟ್ಟು ನಾವು ಶೇಂಗಾ ಬೆಳೆಗೆ ಏನತ್ತೆ ನಮಗೆ ಬೇಕಾದಂತ ಬೀಜಗಳು ಅಂತಂದ್ರೆ 40 kg ಏನತ್ತೆ 1 ಎಕರೆಗೆ ಬೇಕಾಗತ್ತೆ. 1 ಎಕರೆ ಬೀಜಕ್ಕೇನತ್ತೆ 1 kg ರೈಜೋಬಿಯಂ, 1 kg PSB ಮತ್ತೆ 1 kg ಏನತ್ತೆ ಟ್ರೈಕೋಡರ್ಮಾ, 200 gram ಏನತ್ತೆ ಕ್ಯಾಲ್ಸಿಯಂ ಕ್ಲೋರೈಡ್, ಒಟ್ಟಾರೆ ಏನತ್ತೆ 3.5 kg. 3.5 kg ಏನತ್ತೆ ನಾವು ಶೇಂಗಾ ಬೀಜ ತಗೊಂಡು ಅದಕ್ಕೇನತ್ತೆ ಸ್ವಲ್ಪ ಬೆಲ್ಲದ ಪಾಕ ಏನತ್ತೆ ಇರುವೆ ಬರೋ ಚಾನ್ಸ್ ಇರುತ್ತೆ, ಅದನ್ನ ಬಿಟ್ಟೇನತ್ತೆ ನೀವು ಜೋಳದ ಇಟ್ಲಿದ್ದ ಮಾಡ್ತಕ್ಕಂಥ ಸ್ಲರಿ ಏನತ್ತೆ ತಗೋಬೇಕಾಗತ್ತೆ. ಅದನ್ನ ತಗೊಂಡು ನಾವು ಈ ಪೌಡರ್ಗಳನ್ನೆಲ್ಲ ಏನತ್ತೆ ಅದ್ರಲ್ಲಿ ಮಿಕ್ಸ್ ಮಾಡಿ ಒಂದಿಷ್ಟು ನೀರು ಏನತ್ತೆ ಹಾಕ್ಬಿಟ್ಟೇನತ್ತೆ ಜಾಸ್ತಿ ಏನತ್ತೆ ಉಜ್ಜಬಾರ್ದು ಏನತ್ತೆ ಬೀಜ. ಬೀಜದ ತೊಗಟೆ ಏನತ್ತೆ ಬಹಳ ಸೂಕ್ಷ್ಮ ಇರೋದ್ರಿಂದ ಇದು ಜಸ್ಟ್ ಏನತ್ತೆ ಸ್ಮೂತ್ ಆಗಿ ಏನತ್ತೆ ಬೀಜದ ಮೇಲೆ ಏನತ್ತೆ ಸಿಂಪಡಣೆ ಮಾಡ್ಬೇಕು. ಸಿಂಪಡಣೆ ಮಾಡ್ಬಿಟ್ಟು ಏನತ್ತೆ ನಾವು ನೆರಳಲ್ಲಿ ಏನತ್ತೆ ಒಂದು ಗಂಟೆ ಆದ್ರೂ ಸಾಕು ನಾವು ಆರಿಸ್ಬೇಕು. ಆರಿದ ಬೀಜಗಳನ್ನ ನೆಕ್ಸ್ಟ್ ಏನತ್ತೆ ನಾವು ಬಿತ್ತನೆಗೆ ಏನತ್ತೆ ಇಮಿಡಿಯೇಟ್ ಆಗಿ ತಗೊಂಡೋಗ್ಬೇಕು. ಮತ್ತೆ ಇದನ್ನ ಒಂದಿನ ಈ ತರ ಏನತ್ತೆ ಯಾವತ್ತು 4 hours ಮೇಲ್ಗಡೆ ಏನತ್ತೆ ಇಡಕ್ಕೆ ಏನತ್ತೆ ಪ್ರಯತ್ನ ಮಾಡ್ಬಾರ್ದು. ಇಟ್ನಂತಂದ್ರೆ ಆ ತೊಗಟಿ ಉಚ್ಚುವ ಚಾನ್ಸ್ ಇರುತ್ತೆ, ಅದ್ರ ಜೊತೆಗೆ ಏನತ್ತೆ ಇದ್ರ ಮುಂದಿನ ಅಪ್ಲೋಟಾಕ್ಸಿನ್ ಅಂತಿಂತ ರೋಗಗಳು ಬೇರೆ ಏನತ್ತೆ ಸಮಸ್ಯೆಗಳು ಆಗ್ತಾ ಇರ್ತವೆ. ಈ ಶೇಂಗಾ ಬೆಳೆಗೆ ಸಾಮಾನ್ಯವಾಗಿ ಈಗ ಪೋಷಕಾಂಶಗಳ ನಿರ್ವಹಣೆ ಅಂತಂದ್ರೆ ಯಾವ ರೀತಿ ಮಾಡಬಹುದು ಅಂತ ಹೇಳ್ತೀರಾ? ಈಗ ಪೋಷಕಾಂಶ ನಿರ್ವಹಣೆ ಏನತ್ತೆ ಇದರಲ್ಲಿ ಬಹಳ ಮುಖ್ಯ ಅಂತಂದ್ರೆ ಫಾಸ್ಫರಸ್. ಫಾಸ್ಫರಸ್ ಅಂತಂದ್ರೆ ಅದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದ್ರೆ ಈ ಬೇರುಗಳು ಏನತ್ತೆ ಎಷ್ಟು ಸದೃಢವಾಗಿ ಬೆಳೀತಾವೋ ಈ ಬೆಳೆ ಅಷ್ಟು ಏನತ್ತೆ ಚೆನ್ನಾಗಿ ಬೆಳೆಯಂತದ್ದು. ಸಾರಜನಕ ಯಾಕೆ ಏನತ್ತೆ ಅಷ್ಟು ಪ್ರಾಮುಖ್ಯತೆ ಇಲ್ಲ ಅಂತಂದ್ರೆ ಈ ಬೆಳೆ ಏನತ್ತೆ ತನ್ನಷ್ಟಕ್ಕೆ ತಾನೇ ಉತ್ಪಾದನೆ ಮಾಡ್ಕೊಳತ್ತೆ ಆ ಗಂಟು ಏನತ್ತೆ ಕಟ್ಟಿಬಿಟ್ಟು. ಹಂಗಾಗಿ ಇಲ್ಲಿ ಬೆಳೆಗೆ ಏನತ್ತೆ ನಾವು 1 ಎಕರೆಗೆ ಏನತ್ತೆ 10 kg ಸಾರಜನಕ, 25 ರಿಂದ 30 kg ಏನತ್ತೆ ಫಾಸ್ಫರಸ್, ಪೊಟ್ಯಾಶ್ ಬಂದ್ಬಿಟ್ಟು ನಮಗೆ ಏನತ್ತೆ 10 kg. ಇಷ್ಟು ಪ್ರಮಾಣದಲ್ಲಿ ಏನತ್ತೆ ಮೇಜರ್ ನ್ಯೂಟ್ರಿಯೆಂಟ್ಸ್ ಗಳು ಏನತ್ತೆ ಬೇಕಾಗ್ತವೆ. ಇದರಲ್ಲಿ ಫಾಸ್ಫರಸ್ ಮತ್ತೆ ಪೊಟ್ಯಾಶ್ ಏನತ್ತೆ ಕಂಪ್ಲೀಟ್ ಡೋಸ್ ಏನತ್ತೆ ನಾವು ಭೂಮಿಗೆ ಏನತ್ತೆ ಫಸ್ಟ್ನೇ ಏನತ್ತೆ ಬಿತ್ತಬೇಕಾದ್ರೆ ಕೊಡ್ಬೇಕಾಗತ್ತೆ. ಕೊಡ್ಬೇಕಾದ್ರಲ್ಲಿ ಇದರಲ್ಲಿ ನಾವು DAP ನ ಆಯ್ಕೆ ಮಾಡ್ಕೋಬಹುದು, ಸಿಂಗಲ್ ಸೂಪರ್ ಫಾಸ್ಫೇಟ್ ನ ಆಯ್ಕೆ ಮಾಡ್ಕೋಬಹುದು, ಇನ್ನೊಂದು ಪೊಟ್ಯಾಶ್ ಅಂತಂದ್ರೆ ನಾರ್ಮಲ್ MOP ಏನತ್ತೆ ತಗೋಬಹುದು. ಈ ಗೊಬ್ಬರಗಳನ್ನ ಆಯ್ಕೆ ಮಾಡ್ಕೊಂಡು ಏನತ್ತೆ ಇದರಲ್ಲಿ ಕಂಪ್ಲೀಟ್ ಏನತ್ತೆ ಫಾಸ್ಫರಸ್ ಬೇಕಾದದ್ದು ಪೊಟ್ಯಾಶ್ ಬೇಕಾದದ್ದು ಕಂಪ್ಲೀಟ್ ಡೋಸ್ ಏನತ್ತೆ ಕೊಡ್ಬಹುದು ನಾವು ಮೊದಲನೇ ಏನತ್ತೆ ಬಿತ್ತನೆ ಸಮಯದಲ್ಲಿ ಏನತ್ತೆ. ಅದರಲ್ಲಿ 10 kg ಏನತ್ತೆ ಸಾರಜನಕರ ಸಂತನ ಅದೇ ಟೈಮಲ್ಲಿ ಕೊಡ್ಬಹುದು, ಇಲ್ಲಂತಂದ್ರೆ ನಮಗೆ 25-30 ದಿನಗಳಲ್ಲಿ ಏನೈತೆ ಸಾರಜನಕ ಸಪರೇಟ್ ಆಗಿ ಕೊಡಬಹುದು. ನೀವು ಕೊಟ್ಟಲ್ಲಿ ಏನೈತೆ ಬೆಳೆಗೇನತ್ತೆ ಹೆಚ್ಚಿನ ಬೆಳವಣಿಗೆಗೆ ಏನೈತಿ ಹೆಲ್ಪ್ ಆಗುತ್ತೆ. ಸಾರಜನಕ ಏನೈತಿ ಮುಂದಿನ ದಿನಗಳಲ್ಲಿ ಅಂತಂದ್ರೆ ಒಂದ್ 25-30 ದಿನ ಮೊದಲನೇ ಕಳೆ ಆದ್ಮೇಲೆ ಏನೈತಿ ಕೊಟ್ಟಲ್ಲಿ. ಇದ್ರ ಜೊತೆಗೆ ಏನೈತಿ ನಾವು ಕ್ಯಾಲ್ಸಿಯಂ, ಮ್ಯಾಗ್ನೀಷಿಯಂ ಮತ್ತೆ ಐರನ್ ಈ ಮೂರು ಏನೈತಿ ಸಣ್ಣ ಪೋಷಕಾಂಶಗಳೇನತಿ ನಮಗೆ ಬಹಳ ಏನತಿ ಪ್ರಾಮುಖ್ಯತೆ. ಯಾಕಂತಂದ್ರೆ ಕ್ಯಾಲ್ಸಿಯಂ ಏನತಿ ಕಾಯಿಗಳು ಎಲ್ಲೇನತಿ ಸಿಪ್ಪೆ ಏನತಿ ದಪ್ಪನಾಗಿ ಏನತಿ ಬರ್ಲಿಕ್ಕೆ ಕಾಯಿ ಸೈಜ್ ಏನತಿ ಇಂಪ್ರೂವ್ ಆಗ್ಲಿಕ್ಕೆ ಏನತಿ ಕ್ಯಾಲ್ಸಿಯಂ ಏನತಿ ಬಹಳ ಹೆಚ್ಚಿನ ಪ್ರಮಾಣದಲ್ಲಿ ಸಹಾಯ ಮಾಡುತ್ತೆ. ಅದ್ರ ಜೊತೆಗೆ ಈ ಕ್ಯಾಲ್ಸಿಯಂ ಏನತಿ ಅಪ್ಲೈ ಮಾಡ್ಬೇಕಂತಂದ್ರೆ ಜಿಪ್ಸಮ್ ಅಂತ ನಾವು ಅಪ್ಲೈ ಮಾಡ್ತೀವಿ. ಜಿಪ್ಸಮ್ ಏನತಿ ಈ ಭೂಮಿ ಏನತಿ ಮಿದುವಾಗಿ ಮಾಡುತ್ತೆ. ಅದ್ರ ಜೊತೆಗೆ ಜಿಪ್ಸಮ್ ಅಲ್ಲಿ ಏನತಿ ಕ್ಯಾಲ್ಸಿಯಂ ಕಂಟೆಂಟ್ ಇರುತ್ತೆ. ಅದು ಏನತಿ ಕ್ಯಾಲ್ಸಿಯಂ ಇರುತ್ತೆ, ಅದ್ರ ಜೊತೆಗೆ ಸಲ್ಫರ್ನು ಇರುತ್ತೆ. ಸಲ್ಫರ್ ಏನತಿ ನಮ್ಮ ಎಣ್ಣೆ ಕಾಳು ಬೆಳೆ ಆಗಿರೋದ್ರಿಂದ ಎಣ್ಣೆ ಏನತಿ ಅಂಶ ಏನತಿ ಜಾಸ್ತಿ ಮಾಡುತ್ತೆ, ಜಾಸ್ತಿ ಒಳ್ಳೆ ಕ್ವಾಲಿಟಿ ತೂಕದಲ್ಲಿ ಏನತಿ ಹೆಚ್ಚಿನ ಪ್ರಮಾಣದಲ್ಲಿ ಬರ್ತಾ ಇರುತ್ತೆ. ಹಂಗಾಗಿ ನಾವು 500 kg ಏನತಿ ಜಿಪ್ಸಮ್ ಏನತಿ ಎಕ್ಟರ್ಗೆ ಅಂದ್ರೆ ನಮಗೆ 200 kg ಪ್ರತಿ ಎಕರೆಗೆ ಏನತಿ ಕೊಡಬೇಕಾಗತ್ತೆ. ಈ ಜಿಪ್ಸಮ್ ಏನತಿ ಕೊಡಬೇಕಾಗಿದ್ದು ನಮ್ಗೆ ಸಮಯ ಅಂತಂದ್ರೆ ಬಿತ್ತಿದ ನಂತರ ಏನತಿ ಒಂದು 30-40 ದಿನಗಳ ಅಂತರದಲ್ಲಿ ಕೊಡಬೇಕಾಗತ್ತೆ. ನಾವು ಒಂದು ಕಳೆ ಏನತಿ ತೆಗೆದಾದ್ಮೇಲೆ ಈ ಭೂಮಿಗೆ ಏನತಿ ಗಿಡದ ಬುಡದಲ್ಲಿ ಏನತಿ ಕೊಡಬೇಕಾಗತ್ತೆ. ಗಿಡದ ಹತ್ತಿರದಲ್ಲಿ ಏನತಿ ಅದು ಮಣ್ಣಿನ ಏನತಿ ಎಲ್ಲ ಏನತಿ ಸ್ಮೂತ್ ಆಗಿ ಮಾಡ್ಬಿಟ್ಟು ಏನತಿ ಆ ಬೆಳೆ ಏನತಿ ಕಾಯಿಗಳು ಏನತಿ ಮೊಣಕೇನು ಬರ್ತಾ ಇರತ್ತಲ್ಲ ಮೊಣಕಂತಂದ್ರೆ ಅದರದ್ದು ಪೆಗ್ ಅಂತಂದ್ ಹೇಳ್ತಾರೆ ಇಂಗ್ಲಿಷ್ನಾಗ ಏನತಿ ಆ ಹೂವ ಬಿಟ್ಟಾದ್ಮೇಲೆ ಅದು ಬರ್ತಾ ಇರತ್ತೆ. ಆ ಮೊಗ್ಗೆ ಏನತಿ ಸೀದಾ ಏನತಿ ಮಣ್ಣಿನಲ್ಲಿ ಈಸಿಯಾಗಿ ಏನತಿ ಪೆನಿಟ್ರೇಟ್ ಆಗ್ಬೇಕಾಗಿರುತ್ತೆ. ಹಂಗಾಗಿ ಅದು ಒಳ್ಳೆ ಸಹಾಯ ಮಾಡುತ್ತೆ ಜಿಪ್ಸಮ್ ಏನತಿ ಮಣ್ಣಿನ ಸ್ಮೂತ್ ಏನತಿ ಮಾಡುತ್ತೆ. ಅದಾದ ನಂತರ ಜಿಂಕ್ ಸಲ್ಫೇಟ್ ಕೊಡಬೇಕಾಗತ್ತೆ. ಯಾಕಂದ್ರೆ ಜಿಂಕ್ ಏನತಿ ಈಗ ನಮ್ಮ ದೇಶದಲ್ಲಿ ಏನತಿ ನಮ್ಮ ಭೂಮಿಗಳಲ್ಲಿ ಏನತಿ ಜಿಂಕ್ ಏನತಿ ಸತ್ವ ಏನತಿ ಬಹಳ ಕಡಿಮೆ ಇದೆ. ಹಂಗಾಗಿ ಜಿಂಕ್ ಸಲ್ಫೇಟ್ ಒಂದು 10 kg ಪರ್ ಎಕರೆಗೆ ಏನತಿ ಕೊಡಬೇಕಾಗತ್ತೆ. ಅದ್ರ ಜೊತೆಗೆ ಎಲ್ಲಿಯಾದ್ರೂ ನಮಗೇನತಿ ಈಗ ಐರನ್ ಕಬ್ಬಿಣಾಂಶ ಏನತಿ ಕಡಿಮೆ ಆದಲ್ಲಿ ಕಬ್ಬಿಣಾಂಶ ಕಡಿಮೆ ಆಯ್ತಂತಂದ್ರೆ ನಮಗೆ ಆಲ್ರೆಡಿ ಏನತಿ ಬೆಳೆ ಏನತಿ ಹಳದಿ ಕಲರ್ ಏನತಿ ಕಾಣ್ತಾ ಇರುತ್ತೆ. ಬಿಳಿ ಬಿಳಿ ಹಳದಿ ಕಲರ್ ಏನತಿ ಈ ಬೆಳೆಯಲ್ಲಿದ್ದು ಸರ್ವೇ ಸಾಮಾನ್ಯ ಈ ಏರಿಯಾದಲ್ಲಿ ಜಾಸ್ತಿ ಆಗೋದ್ರಿಂದ ಕೆಂಪು ಮಣ್ಣಲ್ಲಿ ಒಂದ್ ಸ್ವಲ್ಪ ಕಡಿಮೆ ಕೆಂಪು ಬಿಟ್ಟು ಸ್ವಲ್ಪ ಮಿಶ್ರಿತ ಮಣ್ಣು ಮರಳು ಮಿಶ್ರಿತ ಇತ್ತಂತಂದ್ರೆ ಆಟೋಮೆಟಿಕ್ ಆಗಿ ಅಂತ ಮಣ್ಣಲ್ಲಿ ಏನತಿ ಇದು ಕಾಣಿಸ್ಕೊಳ್ಳೋದು ಜಾಸ್ತಿ. ಹಂಗಾಗಿ ಏನತಿ ಐರನ್ ಸಲ್ಫೇಟ್ ಅಂತ ಸಿಗ್ತಾವು. ಐರನ್ ಸಲ್ಫೇಟ್ ಅಂತಂದ್ರೆ ಒಂದು 10 kg ಒಂದು ಐರನ್ ಸಲ್ಫೇಟು. ಇಲ್ಲಂತಂದ್ರೆ ಐರನ್ ಏನತಿ ನಮಗೆ ಇರ್ತಕ್ಕಂಥ ಪೋಷಕಾಂಶಗಳು ನೀರಲ್ಲಿ ಕರಗ್ತಕ್ಕಂಥ ಪೋಷಕಾಂಶಗಳು ಇರ್ತಾವೆ. ಅದನ್ನ 1 g/L ಏನತಿ ಹಾಕ್ಬಿಟ್ಟು ಏನತಿ ಸ್ಪ್ರೇನು ಮಾಡಬಹುದು ನಾವು ಏನತಿ ಇದನ್ನ ಒಂದು 30-35 ದಿನಗಳ ಅಂತರದಲ್ಲಿ ಏನತಿ. ಈಗ ಸಾಮಾನ್ಯವಾಗಿ ಈಗ 1 ಎಕರೆ 40 kg ಶೇಂಗಾ ಬಿತ್ತನೆ ಬೀಜಗಳನ್ನ ಬಳಸಬೇಕು ಅಂತ ಹೇಳಿದ್ರ ಅಂದ್ರೆ ಯಾವ ದಾಯದಲ್ಲಿ ಬಿತ್ತನೆ ಮಾಡಿದ್ರೆ ಉತ್ತಮ ಅಂತ ಹೇಳ್ತೀರ? ಕೆಲವರೆಲ್ಲ ಬೇಸಿಗೆಯಲ್ಲಿ ಬಿತ್ತಂತವರು ದಾಯ ಮಾಡಲ್ಲ, ಗೋಡ್ಜೇಲಿಗೆ ಅಂತ ಹೇಳಿ ಮಡಿಕೆಯಲ್ಲಿ ಬಿತ್ತನೆ ಮಾಡ್ತಾರೆ, ಯಾವ್ದು ಸೂಕ್ತ ಅಂತ ಹೇಳ್ತೀರ ಸರ್? ಸರ್, ಇಲ್ಲಿ ನಮಗೆ ಮುಂಗಾರು ಬೆಳೆಯಲ್ಲಿ ಏನಾಗುತ್ತೆ ಅಂತಂದ್ರೆ ಮಳೆ ಆಶ್ರಿತ ಜಾಸ್ತಿ. ನಾವು ಮಳೆ ಏನತಿ ಹೆಚ್ಚು ಆಗ್ಬೋದು ಕಡಿಮೆ ಆಗ್ಬೋದು. ಆತರ ಇದ್ದ ಪ್ರದೇಶದಲ್ಲಿ ಏನತಿ ಬ್ರಾಡ್ ಬೆಡ್ ಪ್ರೋ ಅಂತಂದ್ರೆ ಅಗಲವಾದ ಏನತಿ ಎತ್ತರವಾದ ಮಡಿಗಳೇನತಿ ಮಾಡ್ಬಿಟ್ಟು ಏನತಿ ಬಿತ್ತನೆ ಮಾಡೋದು ಬಹಳ ಒಳ್ಳೇದು. ಇದ್ರಲ್ಲಿದ್ದ ಒಳ್ಳೆ ಇಳುವರಿನು ಬರ್ತಿರುತ್ತೆ, ಬೆಳೆ ಏನತಿ ಯಾವುದೇ ರೋಗಗಳು ಏನತಿ ತಾಗ್ಲಾರ್ದಂಗೆ. ಅದ್ರ ಮಧ್ಯದಲ್ಲಿ ಸಾಲು ಬಂದಲ್ಲಿ ಏನತಿ ನಾವು ಮಿಶ್ರ ಬೆಳೆ ಆಗಿ ಯೂಸ್ ಮಾಡ್ಕೋಬಹುದು. ಅಂದ್ರೆ ನಮಗೆ ಶೇಂಗಾ ಬೆಳೆ ಏನತಿ ಮಧ್ಯದಲ್ಲಿ ಒಂದು 4-5 ಸಾಲುಗಳು ಬರ್ತಾ ಇರ್ತಾವ ಬೆಡ್ ಮಾಡಿದಲ್ಲಿ ಅಂತಂದ್ರೆ. ಬೆಡ್ ಅಂತಂದ್ರೆ ನಮಗೆ 90 cm ಲಿದ್ದ 100 cm ಅಂದ್ರೆ 3 ft ಲಿದ್ದ 4 ft ಏನತಿ ಅಗಲ ಇರತಕ್ಕಂತ ಬೆಡ್ ಇರುತ್ತೆ. ಆ ಬೆಡ್ ನಂತರ ಏನತಿ ಸಾಲು ಮತ್ತೆ ಬಂದ್ಬಿಟ್ಟು ಏನತಿ 1 ft ಲಿದ್ದ 1.5 ft ಏನತಿ ಸಾಲು ಏನತಿ ಬಿಟ್ಕೊಂಡಿರ್ತಾರೆ. ಅದು ಕಾಲುವೆ ಏನತಿ ಹೆಚ್ಚು ಮಳೆ ಆದಾಗ ಏನತಿ ಅದರಲ್ಲಿ ನೀರು ಹೆಚ್ಚಿಗೆ ಬಂದಿದ್ದೇನತಿ ಅರಿದು ಹೊರಗಡೆ ಹೋಗುವಂಥದ್ದು. ಕಡಿಮೆ ಮಳೆ ಆದಲ್ಲಿ ಏನತಿ ಅದರಲ್ಲಿ ಬರ್ತಕ್ಕಂಥ ಮಳೆ ನೀರು ಏನತಿ ಶೇಖರಣೆ ಆಗಂಥದ್ದು. ಆ ಬೆಡ್ ಅಂತಂದ್ರೆ ನಮಗೆ ಸಾಲಿನ ಮೇಲ್ಭಾಗ ಅಂದ್ರೆ ಎತ್ತರವಾದ ಬೆಡ್ಗಳಂತೆ ನಾವು ಶೇಂಗಾ ಬೆಳೆ ಹಾಕಬೇಕಾಗತ್ತೆ. ಸಾಲು ಇರತಕ್ಕಂಥ ಜಾಗದಲ್ಲಿ ನಾವು ತೊಗರೆ ಬೆಳೆ ಮತ್ತೆ ಸಜ್ಜಿ ನವಣೆ ಹತ್ತಿ ಮೆಣಸಿನಕಾಯಿ ಹೆಚ್ಚಿನ ನೀರು ಬೇಕಾಗತ್ತ ಬೆಳೆ ಏನೈತಿ ಆ ಸಾಲುಗಳಲ್ಲಿ ಹಾಕೊಂಡೆ ಅಂತಂದ್ರೆ ಈ ಶೇಂಗಾ ಬೆಳೆಗೆ ಏನೈತಿ ಕಡಿಮೆ ನೀರು ಬೇಕು, ಆ ಬೆಳೆಗೆ ಏನೈತಿ ಹೆಚ್ಚು ನೀರು ಬೇಕು. ಹಂಗಾಗಿ ಏನೈತಿ ನಮ್ಗೆ ಎರಡು ಬೆಳೆ ಏನತಿ ಸದೃಢವಾಗಿ ಬೆಳಿತೇವೆ. ಇದ್ರ ಜೊತೆ ಏನಾದ್ರೂ ನಮಗೆ ಈ ತರ ಈ ವರ್ಷದಲ್ಲಿ ಬರ್ತಕ್ಕಂಥ ಈ ಬರ ಇದೆಯಲ್ಲ ಇಂಥ ಪರಿಸ್ಥಿತಿಯಲ್ಲಿ ಶೇಂಗಾ ಬೆಳೆಗೇನತಿ ಹೋದ್ರ ಸಂತನ ನಮಗೆ ತೊಗರಿ ಬೆಳೆ ಈ ಬೆಳೆಗಳಿಗೇನತಿ ಹೆಚ್ಚಿನ ನೀರೇನತಿ ಶೇಖರಣೆ ಆಗಿ ಆ ಬೆಳೆ ಸಂತನ ಉತ್ತಮವಾಗಿ ಏನತಿ ಬೆಳೆ ಇಳುವರಿ ಏನತಿ ತೆಗಿಬಹುದಾಗುತ್ತೆ. ಇದು ಒಂದು. ಈಗ ಇಲ್ಲಿ ಸರ್ವೇ ಸಾಮಾನ್ಯವಾಗಿ ಆಲ್ರೆಡಿ ಏನತಿ ಸಾಲುಗಳು ಕೂರ್ಗೆ ಸಾಲು ಏನತಿ ಶೇಂಗಾ ಬಿತ್ತಾ ಇದ್ದಾರೆ. ಕೂರ್ಗೆ ಸಾಲುಗಳಲ್ಲಿ ಬಿತ್ತವರು ಬಿತ್ತಬಹುದು. ಈಗ ಅವ್ರದ್ದು ಈ ತರ ಏನತಿ ಎಲ್ಲ BBF ಅಂತಂದ್ರೆ ಬೆಡ್ ಮಾಡ್ಕೊಂಡು ಆಗ್ಲಾರ್ದವ್ರು ಅಲ್ಲಿ ಏನತಿ 4-5 ಸಾಲುಗಳು 6 ಸಾಲುಗಳು ಅವರು ಶೇಂಗಾ ಬಿತ್ತನೆ ಮಾಡ್ಕೊಂಡು ನೆಕ್ಸ್ಟ್ ಅದ್ರ ನಂತರ ಸಾಲುಗಳಲ್ಲಿ ಏನತಿ ಕೊತ್ತಂಬರಿನೂ ಹಾಕೋಬಹುದು, ಈಗ ಮೆಣಸಿನ ಗಿಡನ ನಾಟಿ ಮಾಡ್ಕೋಬಹುದು, ರಾಗಿನೂ ಹಾಕೋಬಹುದು ಅವರು, ಹತ್ತಿ ಗಿಡನ ಹಾಕೋಬಹುದು, ಹತ್ತಿನ ಬೆಳಿಬಹುದು, ತೊಗರಿಯನ್ನತ್ತಿ ನಾಟಿ ಮಾಡ್ಕೋಬಹುದು, ಸಜ್ಜಿನ ಮಾಡ್ಕೋಬಹುದು, ಈ ತರ ಬೆಳೆಗಳು ಏನೈತಿ ಬೆಳಿಬಹುದು. ಇದ್ರ ಜೊತೆಗೆ ಇವೆಲ್ಲ ಬೆಳೆದ್ರಿಂದ ಏನಾಗುತ್ತೆ ಅಂತಂದ್ರೆ, ನಮಗೆ ಶೇಂಗಾ ಬೆಳೆಯಲ್ಲಿ ಬಡ್ ನೆಕ್ರೋಸಿಸ್ ಅಂತ ಒಂದು ಬರುತ್ತೆ. ಅದು ವೈರಸ್ ಟ್ರಾನ್ಸ್ಮಿಟ್ ಮಾಡ್ತಕ್ಕಂತ ಕೀಟಗಳು ಬರ್ತಾವ, ಥ್ರಿಪ್ಸ್ ಮೈಟ್ಸ್ ಬರ್ತಾವ, ಅವು ಎಲ್ಲ ಏನತ್ತಿ ಅದನ್ನ ಬೆಳೆಗಳೇನತ್ತಿ ಸ್ಪ್ರೆಡ್ ಆಗೋದನ್ನೇನತ್ತಿ ಕಡಿಮೆ ಮಾಡಬಹುದು. ಮತ್ತೆ ಅದ್ರ ಜೊತೆಗೆ ಏನತ್ತಿ ನಾವು ಬೆಳೆಯ ಇಳುವರಿಯಲ್ಲಿ ಸುಸ್ಥಿರತೆಯನ್ನು ಕಾಣಬಹುದು. ನಾವು ಲಾಸ್ ಆಗ್ಲಾರ್ದಂಗೆ ಒಂದು ಬೆಳೆ ಕೈ ಕೊಟ್ರೆ ಇನ್ನೊಂದು ಬೆಳೆ ಏನತ್ತಿ ನಮಗೆ ಆದಾಯ ಕೊಡ್ತಾ ಇರುತ್ತೆ. ಮತ್ತೆ ನಮಗೆ ಇದನ್ನ ಬಿತ್ತನೆ ಮಾಡ್ಬೇಕಾದ್ರೆ ಇಳಿಜಾರಿಗೆ ಅಡ್ಡಲವಾಗಿ ಏನತ್ತಿ ಬಿತ್ತನೆ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಮಳೆ ಹೆಚ್ಚಾದ್ನೆ ಅಂತಂದ್ರೆ ಆ ಗಿಡಗಳು ಏನತ್ತಿ ಹಿಡಿದ್ಬಿಟ್ಟೇನತ್ತಿ ನೀರ್ನ ಭೂಮಿಯಲ್ಲಿ ಶೇಖರಣೆ ಆದ್ನಂತಂದ್ರೆ ಜಾಸ್ತಿ ಹೊತ್ತೇನತ್ತಿ ನಮಗೆ ಭೂಮಿ ತಂಪಿರುತ್ತೆ, ತೇವ ಇರುತ್ತೆ, ಹಂಗಾಗಿ ನಮಗೆ ಹೆಚ್ಚಿನ ಇಳುವರಿ ಏನತ್ತಿ ತೆಗಿಬಹುದಾಗತ್ತೆ. ನೆಕ್ಸ್ಟ್ ನಾವು ಬೇಸಿಗೆ ಬೆಳೆಯಲ್ಲಿ ಅಂತಂದ್ರೆ ಸಾಲು ಏನತ್ತಿ ಮಾಡ್ಲೇಬೇಕಾಗತ್ತೆ. ನಾವು ನೀರ್ ಕೊಡ್ಬೇಕಾದ್ರೆ ಸಾಲ್ ಮಾಡ್ಬೇಕು ಅಂತಂದ್ರೆ ನಮಗೆ ಜಾಸ್ತಿ ನೀರಿದ್ದಾರೆ ಏನತ್ತಿ ಸಾಲ್ ಮಾಡ್ತಾರೆ. ಅವರು ಮಡಿಕೆ ಅಂತಂದ್ರೆ ಈಗ ಬಿತ್ಬಿಟ್ಟೇನತ್ತಿ ಸಾಲಿಂದ ಸಾಲಿಗೆ ಒಂದು 25 ಸೆಂಟಿಮೀಟರ್ ಏನತ್ತಿ ಅಂದ್ರೆ ಒಂದು ಫೀಟ್ ಒಳಗಡೆ ಏನತ್ತಿ ಅವರು ನೇಗಿಲು ಹೊಡೆದ್ಬಿಟ್ಟು ಕಾಳುಗಳು ಹಾಕಿನತ್ತಿ ಮುಚ್ಚಿ ಆನಂತರ ಬೋಧಗಳು ಮಾಡ್ತಾ ಇರ್ತಾರೆ. ಈ ಪದ್ಧತಿ ಹೆಚ್ಚು ನೀರು ಇರೋರು ಬೋಧಗಳು ಮೇಲ್ಗಡೆ ಏನತ್ತಿ ಅಲಸಂದಿ ಬೆಳೆ ಇರ್ಬೋದು, ಕೊತ್ತಂಬರಿ ಹಾಕಬಹುದು, ಈ ತರ ಬೆಳೆಗಳು ಏನತ್ತಿ ಅವ್ರು ಹಾಕೊಂತಾರೆ. ಅದ್ರ ಜೊತೆಗೆ ಏನತ್ತಿ ಇಲ್ಲಿ ಈ ತರ ಕಂಪ್ಲೀಟ್ ಆಗಿ ಏನತ್ತಿ ಬಿತ್ತನೆ ಮಾಡಿ ನೇಗಿಲು ಏನತ್ತೆ ಬಿತ್ತನೆ ಮಾಡಿ ಸಾಲು ಒಡಿಲಾರ್ದ ಸಂತನೆ ಕಂಪ್ಲೀಟ್ ಆಗಿ ಏನತ್ತೆ ಲೆವೆಲ್ ಮಾಡಿ ಸ್ಪ್ರಿಂಕ್ಲರ್ ಇರಿಗೇಷನ್ ಏನತ್ತಿ ಬಹಳ ಏನತ್ತಿ ಈಗ ಸರ್. ಈಗೆಲ್ಲ ಅಂತರ್ ಬೇಸಾಯ ಅಂತಂದ್ರೆ ಶೇಂಗಾ ಬೆಳೆಯಲ್ಲಿ ಎಷ್ಟು ಬಾರಿ ಮಾಡಿದ್ರೆ ಉತ್ತಮ, ಯಾವ ಹಂತದವರೆಗೆ ಮಾಡಿದ್ರೆ ಉತ್ತಮ ಅಂತ ಹೇಳ್ತೀರ? ಅಂತರ್ ಬೇಸಾಯ ಸರ್, ನಮಗೀಗ ಬಿತ್ತಿದ ನಂತರ ಏನತ್ತಿ 25-30 ದಿನಗಳಿಗೆ ಏನತ್ತಿ ನಮ್ಮ ಬೆಳೆ ಏನತ್ತಿ ಒಂದು 10 ಸೆಂಟಿಮೀಟರ್ ಭೂಮಿಯಿಂದ ಮೇಲ್ಗಡೆ ಬಂದಿರುತ್ತೆ. ಆ ಸಮಯದಲ್ಲಿ ನಮಗೆ ಸೂಕ್ತ ಏನತ್ತಿ ಅದಕ್ಕಿಂತ ಮುಂಚಿತವಾಗಿ ಮಾಡಕ್ಕಾಗಲ್ಲ. ನಮಗೆ ಒಂದು 25 ದಿನ ನಂತರ ಏನತ್ತಿ ಅಂತರ್ ಬೇಸಾಯಕ್ಕೆ ಹೋಗ್ಬೇಕಾಗತ್ತೆ. ಲೈಟ್ ಆಗಿ ಏನತ್ತಿ ಎಡೆ ಹೊಡೆದ್ನೆ ಅಂತಂದ್ರೆ ಕಳೆಗಳು ಏನತ್ತಿ ಕಂಟ್ರೋಲ್ ಆಗುತ್ತೆ. ಅದ್ರ ಜೊತೆಗೆ ಏನತ್ತಿ ಈ ತರ ಎಡೆ ಹೊಡೆಯೋದ್ರಿಂದ ನಮ್ಮ ಭೂಮಿಯಲ್ಲಿ ಇರ್ತಕ್ಕಂತ ತೇವ ಸಂತ ಏನತ್ತಿ ಕಾಪಾಡ್ಕೋಬಹುದು. ಒಂದು 25 ದಿನಕ್ಕೆ ಏನತ್ತಿ ಎಡೆ ಕುಂಟೆ ಹೊಡೆದ್ರೆ 7ರಲ್ಲಿದ್ದ 10 ದಿನಕ್ಕೆ ಏನತ್ತಿ ಇದೇ ತರ ಏನತ್ತಿ 2ರಲ್ಲಿದ್ದ 3 ಸಾರಿ ಏನತ್ತಿ ನಾವು ರಿಪೀಟ್ ಮಾಡ್ಬೇಕಾಗತ್ತೆ. ಈ ಎಡೆ ಕುಂಟೆ ಏನತ್ತಿ ನಾವು 45-50 ದಿನಗಳ ನಂತರ ಏನತ್ತಿ ಮುಂದೆ ಮಾಡಬಾರ್ದು, ಅದಕ್ಕಿಂತ ಮುಂಚಿತವಾಗಿ ಏನತ್ತಿ ನಾವು ಮುಗಿಸ್ಬೇಕಾಗಿದೆ. ನೀವು 2ರಲ್ಲಿದ್ದ ಏನತ್ತಿ 4 ಸಾರಿ ಅಂತ ಹೋಗ್ಬೇಕಾಗತ್ತೆ ಏನತ್ತಿ ಅಂದ್ರೆ ಊಡು ಇಳಿಯಂತ ಟೈಮ್ನಲ್ಲಿ ಎಡೆ ಕುಂಟೆ ಹೊಡಿಬಾರ್ದು ಅಂತ ಹೇಳ್ತೀರಾ? ಹೌದು, ನಮಗೀಗೇನತ್ತಿ ಅದು ಪೆಗ್ ಇನಿಷಿಯೇಷನ್ ಆಗ್ಬೇಕಂತಂದ್ರೆ ಊಡು ಹಿಡಿಬೇಕಾದ್ರೆ ಅವಾಗೇನತ್ತಿ ಎಡೆ ಕುಂಟೆ ಏನತ್ತಿ ಬೇಕಾಗಿರಲ್ಲ. ಆ ಎಡೆ ಕುಂಟೆ ಮಾಡೋದ್ರಿಂದ ಏನಾಗುತ್ತೆ ಆ ಬೆಳೆಗೇನತ್ತಿ ಡಿಸ್ಟರ್ಬ್ ಆಗುತ್ತೆ, ತೊಂದರೆ ಆಗ್ಬಿಟ್ಟೇನತ್ತಿ ಮೊಳಕೆ ಏನತ್ತಿ ಮುರಿದೋಗೋ ಚಾನ್ಸ್ ಇರುತ್ತೆ, ಹಂಗಾಗಿ ಇಳುವರಿ ಕಡಿಮೆ ಆಗುತ್ತೆ. ಈಗ ಶೇಂಗಾ ಬೆಳೆಯಲ್ಲಿ ಈಗ ಕಳೆಗಳ ನಿರ್ವಹಣೆ ಅಂತಂದ್ರೆ ಯಾವ ರೀತಿ ಮಾಡ್ಬೋದು ಸರ್? ಈಗ ಕಳೆಗಳ ನಿರ್ವಹಣೆ ಅಂತಂದ್ರೆ ಸರ್, ಬಿತ್ತಿದ ನಂತರ ಏನತ್ತಿ ನಾವು ಒಂದಿನ ಎರಡು ದಿನದಲ್ಲಿ ಕಳೆನಾಶಕಗಳಿದಾವು, ಅಲ್ಮಿಕ್ಸ್ ಅಂತ ಬಂದಿದ್ದವು, ಈ ತರ ಒಂದಿಷ್ಟು ಪೆಂಡಿಮಿಥಾಲಿನ್ ಏನತ್ತಿ ಬಹಳ ಪಾಪ್ಯುಲರ್, ಅಲಾಕ್ಲೋರ್ ಅಂತಿದೆ, ಈ ಕಳೆನಾಶಕಗಳೇನತ್ತಿ ಯೂಸ್ ಮಾಡ್ಬೋದು. ಬಟ್ ಜಾಸ್ತಿ ಏನತ್ತಿ ಕಳೆನಾಶಕ ಯೂಸ್ ಮಾಡೋದೇನತ್ತಿ ಮುಂದಿನ ದಿನಗಳಲ್ಲಿ ಸೂಕ್ಷ್ಮ ಜೀವಿಗಳ ತೊಂದರೆ ಆಗ್ಬಹುದು ಅಂತ ನಿಟ್ಟಿನಲ್ಲಿ ಭಯ ಇದ್ದವ್ರು ಏನತ್ತಿ ಅವರು ಎಡೆಕುಂಟೆ ಬೇಸಾಯ ಕ್ರಮಗಳಿಂದ ಮತ್ತೆ ಕೈದಿಂದ ಕಸ ಕೀಳುವುದರಿಂದ ಏನತ್ತಿ ಕಂಟ್ರೋಲ್ ಮಾಡಬಹುದು. ಯಾಕಂದ್ರೆ ಈ ಬೆಳೆ ಸಂತನ ನಮಗೆ ಸ್ಮೂದ್ರಿಂಗ್ ಎಫೆಕ್ಟ್ ಒಂದು 40-35 ದಿನ ಆದ್ಮೇಲೆ ಕಂಪ್ಲೀಟ್ ಏನತ್ತಿ ಏರಿಯಾ ಕವರ್ ಆಗಿಬಿಡುತ್ತೆ. ಹಂಗಾಗಿ ಏನತ್ತಿ ಆಗಲೇ ಹೇಳ್ದಂಗೆ ಏನತ್ತಿ ಎಡೆ ಕುಂಟೆ ಹೊಡೆದೇನತ್ತಿ ಕಳೆ ಕಂಟ್ರೋಲ್ ಆಗುತ್ತೆ. ಗಿಡಗಳಿಂದ ಮಧ್ಯೆ ಇರ್ತಕ್ಕಂಥ ಕಳೆಗಳನ್ನೇತಿ ನಾವು ಒಂದು 30 ದಿನಕ್ಕೆ ಏನತ್ತಿ ಕಳೆ ತೆಗೆದ್ಬಿಟ್ರೆ ಅಂತಂದ್ರೆ ಕಂಪ್ಲೀಟ್ ಆಗಿ ಏನತ್ತಿ ನಾವು ಕಡಿಮೆ ಖರ್ಚಲ್ಲಿ ಏನತ್ತಿ ಒಂದು 3-4 ಆಳುಗಳಿಂದ 1 ಎಕರೆಗೆ ಏನತ್ತಿ ಕಂಪ್ಲೀಟ್ ಏನತ್ತಿ ನಿರ್ವಹಣೆ ಮಾಡಬಹುದು. ಅದ್ರ ಜೊತೆಗೆ ದೊಡ್ಡ ದೊಡ್ಡದು ಏನಾದರೂ ಬಂದಲ್ಲಿ ಏನತ್ತಿ ಒಂದು 45 ದಿನಕ್ಕೆ ಒಂದು ಸಾರಿ ಏನತ್ತಿ ಕಳೆನೇತಿ ಕೈಲಿಂದ ತೆಗೆದ್ನೆ ಅಂತಂದ್ರೆ ಸಂಪೂರ್ಣ ಏನತ್ತಿ ಕಳೆ ಮುಕ್ತ ಏನತ್ತಿ ನಮ್ಮ ಬೆಳೆನೇತಿ ಇಟ್ಕೋಬಹುದು ನಾವು. ಈಗ ಅಂದ್ರೆ ಈ ಒಂದು ಬೆಳೆಯಲ್ಲಿ ಉತ್ತಮವಾದ ಒಂದು ಇಳುವರಿ ಪಡಿಬೇಕಂತಂದ್ರೆ ನೀರಿನ ನಿರ್ವಹಣೆ ಮಾಡುವಂತ ಒಂದು ವಿಧಾನ ಯಾವ ರೀತಿ ಅಂತ ಹೇಳ್ತೀರಿ ಸರ್? ಯಾವ ಒಂದು ಪದ್ಧತಿಯನ್ನು ಅನುಸರಿಸಿ ನೀರನ್ನ ಕೊಡಬೇಕಾಗುತ್ತೆ? ಆಲ್ರೆಡಿ ನಾನು ಮೊದಲೇ ಹೇಳಿದಂತೆ ಈ ಬೆಳೆ ಏನತ್ತಿ ಕಡಿಮೆ ನೀರಿನಲ್ಲಿ ಬೆಳೀತಕ್ಕಂಥ ಬೆಳೆ ಆಗಿದೆ. ಈ ಬೆಳೆಗಳಲ್ಲಿ ಏನತ್ತಿ ಪ್ರಮುಖವಾಗಿ 4 ಹಂತ ಏನತ್ತಿ ಬಹಳ ಇಂಪಾರ್ಟೆಂಟ್. ಒಂದು ಬಿತ್ತನೆ ಮಾಡ್ಬೇಕಾದ್ರೆ ಸಂಪೂರ್ಣ ಮಾಯಿಶ್ಚರ್ ಇರಬೇಕು, ತೇವ ಇರಬೇಕಾಗತ್ತೆ. ಎರಡನೇದೇನತ್ತಿ ಹೂ ಬಿಡೋ ಟೈಮಲ್ಲಿ ಏನತ್ತಿ ಹೂ ಬಿಡೋ ಟೈಮಲ್ಲಿ ಅಂತಂದ್ರೆ ಇದು ಒಂದು 25 ದಿನ ಏನತ್ತಿ ಆ ಟೈಮಲ್ಲಿ ಏನತ್ತಿ ಹೂ ಬಿಡಕ್ ಸ್ಟಾರ್ಟ್ ಆಗ್ತಿರುತ್ತೆ. ಇನ್ನೊಂದೇನತ್ತಿ ಆಗಲೇ ಗೋಡು ಇಳಿತಕ್ಕಂಥ ಸಮಯದಲ್ಲಿ ಆ ಪೆಗ್ ಇಳಿತಕ್ಕಂಥ ಸಮಯದಲ್ಲಿ ಕಾಯಿ ಬಿಡೋ ಪ್ರಾರಂಭದಲ್ಲಿ ಅಂತಂದ್ರೆ ನಮಗೆ ಒಂದು 40-50 ದಿನಗಳ ಟೈಮಲ್ಲಿ 3ನೇ ನೀರು. ಇನ್ನೊಂದು 4ನೇ ನೀರು ಅಂತಂದ್ರೆ ಆ ಕಾಯಿಗಳು ಏನತ್ತಿ ಫಿಲ್ ಆಗೋದು, ಬೀಜ ಕಾಯಿಗಳು ಏನತ್ತಿ ತುಂಬಿಕೊಳ್ಳೋ ಟೈಮಲ್ಲಿ ಒಂದು ಕಾಳು ಕಟ್ಟುವ ಸಮಯದಲ್ಲಿ ಏನತ್ತಿ ಒಂದು 70-80 ದಿನಗಳ ಟೈಮ್, ಆ ಟೈಮಲ್ಲಿ ಏನತ್ತಿ ಬಹಳ ಪ್ರಾಮುಖ್ಯತೆ. ಈ 4 ಸಮಯದಲ್ಲಿ ಬಹಳ ಇಂಪಾರ್ಟೆಂಟ್. ಅದರಲ್ಲಿ ಯಾವ್ದಾದ್ರೂ ಬಿತ್ತನೆ ಬಿಟ್ಟು ಉಳಿದ ಸಮಯದಲ್ಲಿ ಒಂದು ಎರಡು ಸ್ಟೇಜ್ ಅಲ್ಲಿ ಮಿಸ್ ಆದ್ನೆ ಅಂತಂದ್ರೆ ನಮಗೆ ಸುಮಾರು 50% ಇಳುವರಿಯನ್ನು ಲಾಸ್ ಕಾಣ್ತಾ ಇದೀವಿ. ಹಂಗಾಗಿ 4 ಸ್ಟೇಜ್ ಅಲ್ಲಿ ಅಂತ ಕಂಪ್ಲೀಟ್ ಆಗಿ ನಾವು ನೀರು ಕೊಡ್ಲೇಬೇಕಾಗತ್ತೆ. ಕಾಪಾಡ್ಕೊಳ್ಳೋದು ಬಹಳ ಮುಖ್ಯ. ನೀರು ಕೊಡೋ ಪದ್ಧತಿ ಅಂತಂದ್ರೆ ಈಗ ಸ್ಪ್ರಿಂಕ್ಲರ್ ಇರಿಗೇಷನ್, ತುಂತುರು ನೀರಾವರಿ ಏನತಿ ಬಹಳ ಇಂಪಾರ್ಟೆಂಟ್. ಕಡಿಮೆ ನೀರಲ್ಲಿ ನಾವು ಜಮೀನಕ್ಕೆ ಫುಲ್ ಏನತಿ ಕವರ್ ಮಾಡಬಹುದು. ತುಂತುರು ನೀರಾವರಿ ಏನತಿ ನಾವು ಅಳವಡಿಸ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್. ಅದರಲ್ಲಿ ಈ ಬೆಳೆ ಏನತಿ ನಾವು ಸ್ಯಾಂಡಿ ಲೋಮ್ ಸಾಯಿಲ್ ಅಂತಂದ್ರೆ ನಮಗೆ ಮರಳು ಮಿಶ್ರಿತ ಮಣ್ಣು ಏನತಿ ಅಂತ ಮಣ್ಣಲ್ಲಿ ಬೆಳೆದ್ರಿಂದ ಏನತಿ ಸ್ಪ್ರಿಂಕ್ಲರ್ ಇರಿಗೇಷನ್ ಬಹಳ ಪ್ರಾಮುಖ್ಯತೆ ಇದೆ. ಅಂದ್ರೆ ಈ ಒಂದು ಶೇಂಗಾ ಬೆಳೆಯಲ್ಲಿ ಸಾಮಾನ್ಯವಾಗಿ ರೋಗಗಳು ಬರೋದು ಬೇಸಿಗೆಯಲ್ಲಿ ಸಾಕಷ್ಟು ಕಡಿಮೆ, ಅಂದ್ರೆ ಮಳೆಗಾಲದಲ್ಲಿ ಸ್ವಲ್ಪ ಹೆಚ್ಚು ರೋಗಗಳು ಕಂಡು ಬರ್ತವೆ ಅಂತಂದ್ರೆ ಯಾವ ಯಾವ ರೋಗಗಳು ಕಂಡು ಬರ್ತವೆ ಸರ್, ಯಾವ ರೀತಿ ನಿಯಂತ್ರಣ ಮಾಡಬಹುದು? ಇದರಲ್ಲಿ ಕಂಡು ಬರೋದಂತಂದ್ರೆ ಕಾಲರ್ ರಾಟ್ ಅಂತಂದ ಹೇಳ್ತಾರೆ. ಕಾಲರ್ ರಾಟ್ ಅಂತಂದ್ರೆ ಬುಡ ಕೊಳೆಯುವ ರೋಗ, ಅದು ಒಂದು. ಈ ಬುಡ ಕೊಡೆಯುವ ರೋಗಕ್ಕೆ ಆಲ್ರೆಡಿ ನಾನು ಹೇಳಿದೆ, ಟ್ರೈಕೋಡರ್ಮ ಏನತಿ ಮೊದಲನೇ ಹಂತದಲ್ಲಿ ನೀವು ಬೀಜೋಪಚಾರ ಮಾಡೋದ್ರಿಂದ ಬಹಳ ಒಳ್ಳೇದು. ನಂತರದಲ್ಲಿ ಏನತಿ ಈ ಬೆಳೆ ಏನತಿ ಹೆಚ್ಚಾಗಿ ಕಂಡು ಬರೋದಂತಂದ್ರೆ ಹೆಚ್ಚು ನೀರು ನಿಂತಾಗ ಏನತಿ, ಹಂಗಾಗಿ ಏನತಿ ಬಸಿಗಾಲ್ವೇಗನ್ನ ಕೊಡ್ಬೇಕಾಗತ್ತೆ. ಎತ್ತರದ ಮಡಿಗಳನ್ನು ಮಾಡಿದಲ್ಲಿ ಏನತಿ ಈ ರೋಗ ಏನತಿ ಕಾಣಿಸ್ಕೊಡಲ್ಲ. ಅಕಸ್ಮಾತ್ ಕಂಡ್ರಲ್ಲಿ ಏನತಿ ಏನ್ ಮಾಡ್ಬೇಕಂತಂದ್ರೆ ಕಾರ್ಬನ್ ಡೈಜಿಯಂ ಅಂತಂದು ಕೆಮಿಕಲ್ ಇದೆ. ಕಾರ್ಬನ್ ಡೈಜಿಯಂ ಏನತಿ ನಾವು ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ಅಂತ 4-5 ಗ್ರಾಮ್ ಏನತಿ ನೀರಲ್ಲಿ ಗ್ರಾಮ್ ಪರ್ ಲೀಟರ್ ಪ್ರತಿ ಲೀಟರ್ ನೀರಿಗೆ ಏನತಿ ನಾವು ಸೇರಿಸಿ ಏನತಿ ಡ್ರೆಂಚಿಂಗ್ ಅಂತ ಹೇಳ್ತೀವಿ. ಆ ಗಿಡದ ಬುಡಕ್ಕೆನತಿ ಸ್ಪ್ರೇ ಮಾಡ್ಬೇಕಾಗತ್ತೆ. ನಾವು ನಾಜಲ್ ಬಿಚ್ಚಿಬಿಟ್ಟು ಏನತಿ ಇಡಬೇಕಾಗತ್ತೆ. ಇದರಲ್ಲಿದ್ದ ಏನತಿ ಕಂಟ್ರೋಲ್ ಮಾಡಬಹುದು. ಇನ್ನೊಂದು ಅಂತಂದ್ರೆ ಬಡ್ ನೆಕ್ರೋಸಿಸ್ ಅಂತ ಬರುತ್ತೆ. ಇದು ಬೇಸಿಗೆ ಸಮಯದಲ್ಲಿ ಜಾಸ್ತಿ ಬರುತ್ತೆ, ಮುಂಗಾರಲ್ಲಿ ಕಡಿಮೆ. ಅದಕ್ಕಿಂತ ಇನ್ನೊಂದು ಪ್ರಾಮುಖ್ಯತೆ ಅಂತಂದ್ರೆ ಎಲೆಚುಕ್ಕೆ ರೋಗ. ಎಲೆಚುಕ್ಕೆ ರೋಗ ಬರುತ್ತೆ. ಎಲೆಚುಕ್ಕೆ ರೋಗಕ್ಕೆನತ್ತೆ ರೆಸಿಸ್ಟೆಂಟ್ ವೆರೈಟಿಗಳಿದಾವು, ಅಂದ್ರ ಸಹಿಷ್ಣುತೆ ತಡ್ಕೊಳ್ಳಂತ ಶಕ್ತಿ ಇರ್ತಕ್ಕಂತ ತಳಿಗಳಿದಾವು. ಅವು ಅಂತಂದ್ರೆ ನಮಗೆ TME2 ಇದೆ ಅಲ್ಲ, ಆ ತಳಿ ಏನತ್ತೆ ಅದರಲ್ಲಿದ್ದ ಸಂಪೂರ್ಣ ತಳಿ ಏನತ್ತೆ ತಡ್ಕೊಳ್ಳಂತ ಶಕ್ತಿ ಇದೆ. DH3 ಇಂಥ ತಳಿಗಳನ್ನ ಆಯ್ಕೆ ಮಾಡ್ಕೋಬೇಕಾಗತ್ತೆ. ಅದ್ರ ಜೊತೆಗೆ ಹುಳುಗಳು ಅಂತಂದ್ರೆ ನಮಗೆ ಗೂಡು ಕಟ್ಟಂತ ಹುಳುಗಳು ಬರ್ತಾವು. ಗೂಡು ಕಟ್ಟ ಹುಳುಗಳು ಅಂತಂದ್ರೆ ಅದಕ್ಕೆ ಸಿಸ್ಟಮಿಕ್ ಕೆಮಿಕಲ್ಗಳು ಬರ್ತಾ ಇರ್ತಾವು. ಒಂದಿಷ್ಟು ಕ್ಲೋರಿಫೈರಿಫಾಸ್ ಸ್ಪ್ರೇ ಮಾಡ್ಬೋದು, ಇಮಾಮೆಕ್ಟಿನ್ ಅಂತವು ಏನತ್ತೆ ಲಾರ್ವಾ ಕೊಲ್ಲಂತ ಕೆಮಿಕಲ್ಗಳು ಅವನೇತಿ ಕಡಿಮೆ ಮಾಡಬಹುದು ಅದರಲ್ಲಿದ್ದ ಏನತ್ತೆ. ಇನ್ನೊಂದು ಬಡ್ ನೆಕ್ರೋಸಿಸ್ ಅಂತ ಹೇಳಿದ್ನಲ್ಲ, ಅಂದ್ರೆ ಚಿಗುರು ಏನತ್ತೆ ನಮಗೆ ಯೆಲ್ಲೋ ಕಲರ್ ಆಗಿ ಬಾಡಿ ಅಂತ ಹೋಗ್ತಕ್ಕಂತ ಏನತ್ತೆ ಅದು ಬೇಸಿಗೆಯಲ್ಲಿ ವೈರಸ್ ಲಿದ್ದ ಬರ್ತಾ ಇರತ್ತೆ. ಆ ವೈರಸ್ ಏನತ್ತೆ ತಾಕ್ಬೇಕಂತಂದ್ರೆ ನಮಗೆ ಟ್ರಿಪ್ಸ್ ಅಂತಂದೇನತ್ತೆ ನುಸಿ ಹುಳ, ಆ ನುಸಿ ಹುಳ ಬಾಧೆ ಜಾಸ್ತಿ ಆದಲ್ಲಿ ಅದಕ್ಕಾಗ್ಲಿ ನಾವು ಬೇಸಿಗೆಯಲ್ಲಿ ಸಂತನು ಅಂತರ್ ಬೆಳೆ ಏನತ್ತೆ ಮಾಡೋದ್ರಿಂದ ಬೇರೆ ಬೆಳೆ ಹಾಕೋದ್ರಿಂದ ಅದ್ರ ಮೂವ್ಮೆಂಟ್ ಏನತ್ತೆ ಕಡಿಮೆ ಮಾಡಬಹುದು ಒಂದ್ ಕಡೆಯಿಂದ ಇನ್ನೊಂದ್ ಕಡೆ. ಅದಕ್ಕೆ ಬೇಕಾದಂತ ಒಂದಿಷ್ಟು ಇಮಿಡಾಕ್ಲೋಪ್ರಿಡ್ ಮತ್ತೆ ಬೇರೆ ಏನತ್ತೆ ಒಂದಿಷ್ಟು ಸ್ಪ್ರೇ ಮಾಡಿದ್ನಿ ಅಂತಂದ್ರೆ ಆ ಹುಳ ಕಂಟ್ರೋಲ್ ಮಾಡಿದ್ನಿ ಅಂತಂದ್ರೆ ಆ ರೋಗ ಸಂತನ ತಡೆಗಟ್ಟಬಹುದು ನಾವು. ಅಂದ್ರೆ ಈ ಒಂದು ಶೇಂಗಾ ಬೆಳೆಗೆ ಅಂದ್ರೆ ಮೇಲು ಗೊಬ್ಬರವಾಗಿ ಕೊಡಬಹುದು ಅಂತ ಹೇಳ್ತೀರಾ, ಏನ್ ಪ್ರಾರಂಭದಲ್ಲಿ ಕೊಟ್ಟಂತ ಪೋಷಕಾಂಶಗಳು ಸಾಕಾಗುತ್ತೆ ಅಂತ ಹೇಳ್ತೀರಾ? ನಾನು ಆಲ್ರೆಡಿ ಮೊದಲು ಗೊಬ್ಬರ ನಿರ್ವಹಣದಲ್ಲಿ ಹೇಳ್ದಂಗೆ ಮೇಲ್ ಗೊಬ್ಬರ ಏನತ್ತೆ ಕೊಡಬೇಕಾದಂತ ಪರಿಸ್ಥಿತಿ ಬರೋದು ನೀರಾವರಿ ಇರ್ತಕ್ಕಂತ ಭೂಮಿಗಳಲ್ಲಿ ಏನತ್ತೆ ಆಪ್ಷನ್ ಇಟ್ಕೋಬೇಕಾಗತ್ತೆ. ನಾವು ಒಣ ಬೇಸಾಯದಲ್ಲಿ ಬೆಳೀತಾ ಇದೀವಿ ಅಂತಂದ್ರೆ ಮೇಲ್ ಗೊಬ್ಬರ ಏನತ್ತೆ ನಾವು ಹೆಚ್ಚಿಗೆ ತಲೆ ಕೆಡಿಸ್ಕೊಳ್ಳಾರ್ದೆ ಬಿತ್ತನೆ ಮಾಡ್ಬೇಕಾದ್ರೆ ಎಲ್ಲಾ ಗೊಬ್ಬರ ಏನತ್ತೆ ಸಂಪೂರ್ಣ ಏನತ್ತೆ ಕೊಡಬೇಕಾಗತ್ತೆ. ಅಕಸ್ಮಾತ್ ಮಳೆ ಏನತ್ತೆ ಮೇಲ್ ಗೊಬ್ಬರ ಕೊಡೋ ಟೈಮ್ ಅಂತಂದ್ರೆ ನಾ ಹೇಳ್ದಂಗೆ ಏನತ್ತೆ 25-30 ದಿನವರೆಗೆ ಏನತ್ತೆ ಕೊಡೋದು ಸೂಕ್ತ ಏನತ್ತೆ. ಅಂತ ಟೈಮಲ್ಲಿ ನಮಗೆ ಯೂರಿಯಾ ಅನ್ನತ್ತೆ ಅಷ್ಟು ಸಫಿಷಿಯಂಟ್, ಅಂದ್ರೆ ಸಾರಜನಕ ಅಷ್ಟೇ ಕೊಟ್ರೆ ಏನತ್ತೆ ಸಾಕು. ಸಾರಜನಕ ಎಕರೆಗೆ ಒಂದು 10 kg ಅಷ್ಟು ಏನತ್ತೆ, ಒಂದು 10 kg ಅಂತಂದ್ರೆ ನಮಗೆ ಯೂರಿಯಾ ಬಂದ್ಬಿಟ್ಟು ಏನತ್ತೆ ಎಕರೆಗೆ ಒಂದು 20-22 kg ಏನತ್ತೆ ಎಕರೆಗೆ ಏನತ್ತೆ ಸಂಪೂರ್ಣ ಏನತ್ತೆ ನೀಗಿಸ್ತದೆ. ಈಗ ಶೇಂಗಾ ಬೆಳೆಯಲ್ಲಿ ಇಷ್ಟೆಲ್ಲ ಸುಧಾರಿತ ಒಂದು ಬೇಸಾಯ ಕ್ರಮಗಳನ್ನು ಅನುಸರಿಸಿದ್ದೆ ಆದ್ರೆ ನಮ್ಮ ಕೃಷಿಕರು ಒಳ್ಳೆಯ ಒಂದು ಇಳುವರಿ ಪಡಿಬಹುದು ಅಂತ ಹೇಳ್ತೀರಾ? ಹೌದೌದು, ಇವೆಲ್ಲ ಬೇಸಾಯ ಕ್ರಮಗಳು ತಗೊಂಡಲ್ಲಿ ಏನತ್ತೆ ಎಕರೆಗೆ ಏನತ್ತೆ 8 ಕ್ವಿಂಟಲ್ ಇಳುವರಿ ಏನತ್ತೆ ತಗೋಬಹುದು. ಈಗಿನ ದಿನಗಳಲ್ಲಿ ಏನತ್ತೆ ಅತಿ ಹೆಚ್ಚು ಎಣ್ಣೆ ಬೀಜಗಳಿಗೆ ಏನತ್ತೆ ಮಾರುಕಟ್ಟೆ ಇರೋದ್ರಿಂದ ನಮ್ಮ ದೇಶದಲ್ಲಿ ಏನತ್ತೆ ಎಣ್ಣೆ ಏನತ್ತೆ ಬಹಳ ದೇಶಗಳಿಂದ ಇಂಪೋರ್ಟ್ ಮಾಡ್ಕೋತಾ ಇದ್ದೀವಿ, ಆಮದು ಮಾಡ್ಕೋತಾ ಇದ್ದೀವಿ. ಅದನ್ನ ತಪ್ಪಿಸ್ದಂಗಾಗತ್ತೆ. ಮತ್ತೆ ಒಳ್ಳೆ ಮಾರ್ಕೆಟ್ ಇದೆ ಈಗ 12,000 ಕ್ವಿಂಟಲ್ಗೆ ಏನತ್ತೆ ಆ ತರ ಇದ್ದಲ್ಲಿ ಏನತ್ತೆ. ಅದ್ರ ಜೊತೆಗೆ ಏನತ್ತೆ ಇದ್ರಲ್ಲಿದ್ದ ಬರ್ತಕ್ಕಂತ ಬೈ ಪ್ರಾಡಕ್ಟ್ ಅಂತಂದ್ರೆ ಆ ಮೇವು ಏನತ್ತೆ ಬರುತ್ತಲ್ಲ ಒಟ್ಟು ಏನತ್ತೆ ಆ ಶೇಂಗಾ ಬಳ್ಳಿ ಏನತ್ತೆ ಅದು ಸಂತನ ನಮಗೆ ಹೈನುಗಾರಿಕೆ ಇರ್ಬೋದು ಕುರಿ ಮರಿಗಳನ್ನ ಮೇಯಿಸ್ಲಿಕ್ಕೆ ಇರಬಹುದು. ಇದೇನತ್ತೆ ನಮಗೆ ಒಳ್ಳೆ ಪ್ರೋಟೀನ್ ಏನತ್ತೆ ಯುಕ್ತ ಆದಂತ ಮೇವಾಗಿರುತ್ತೆ. ಹಂಗಾಗಿ ಏನತ್ತೆ ನಮಗೆ ಇದ್ರ ಜೊತೆಗೆ ಏನತ್ತೆ ನಮ್ಮ ದನ ಕರು ಮತ್ತೆ ಕೋಳಿಗಳಿಗೆ ಏನತ್ತೆ ಒಳ್ಳೆ ಏನತ್ತೆ ಆಹಾರ ಇರುತ್ತೆ. ಒಟ್ಟಾರೆ ಈ ಒಂದು ಶೇಂಗಾ ಬೆಳೆಯ ಸುಧಾರಿತ ಬೇಸಾಯ ಕ್ರಮಗಳ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ನಮ್ಮ ರೈತರು ನಿಮ್ಮನ್ನ ಯಾವ ರೀತಿ ಸಂಪರ್ಕ ಮಾಡಬಹುದು? ನಮ್ಗೆ ಸಂಪರ್ಕ ಅಂತಂದ್ರೆ ಈಗ ಫೋನ್ ಮುಖಾಂತರ ನಮ್ಮ ದೂರವಾಣಿ ಸಂಖ್ಯೆ ಏನತ್ತೆ 9535531 ಓಕೆ, ಇನ್ನೊಂದ್ಸರಿ ಹೇಳ್ತೀನಿ 9535735182. ಒಳ್ಳೇದು ಸರ್. ಇಲ್ಲ ತನಕ ಈ ಒಂದು ಶೇಂಗಾ ಬೆಳೆಯ ಸುಧಾರಿತ ಬೇಸಾಯ ಕ್ರಮಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ನಮ್ಮ ಕೃಷಿಕರಿಗೆ ತಿಳಿಸಿಕೊಟ್ಟಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ಇದುವರೆಗೂ ಶೇಂಗಾ ಬೆಳೆಯ ಸುಧಾರಿತ ಬೇಸಾಯ ಕ್ರಮಗಳ ಕುರಿತು ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ಕತ್ತಲಗೆರೆಯ ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರದ ಬೇಸಾಯ ಶಾಸ್ತ್ರಜ್ಞರಾದ ಡಾಕ್ಟರ್ ಶರಣಪ್ಪ ಕುರಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಯುಎಂ ಮರುಳಸಿದ್ದೇಶ್. ಖಾಸಗಿ ಆರೋಗ್ಯ ಸಂಸ್ಥೆಗಳೇ ಗಮನಿಸಿ, ಕೆಪಿಎಂಇ ಕಾಯ್ದೆ ಬಗ್ಗೆ ತಿಳಿಯಿರಿ. ಸಾರ್ವಜನಿಕರ ಅನುಕೂಲಕ್ಕಾಗಿ ಆಸ್ಪತ್ರೆಯಲ್ಲಿ ದೊರೆಯುವ ಸೌಲಭ್ಯ, ಸೇವಾ ಶುಲ್ಕ ವಿವರವನ್ನು ಫಲಕಗಳಲ್ಲಿ ಮತ್ತು ಜಾಲತಾಣಗಳಲ್ಲಿ ಪ್ರದರ್ಶನ ಕಡ್ಡಾಯ. ಚಿಕಿತ್ಸೆಗೆ ಮುನ್ನ ಅಂದಾಜು ವೆಚ್ಚವನ್ನು ಒದಗಿಸಬೇಕು. ತುರ್ತು ಸಂದರ್ಭಗಳಲ್ಲಿ ಯಾವುದೇ ನಿರ್ಬಂಧವಿಲ್ಲದೆ ಪ್ರಥಮ ಚಿಕಿತ್ಸೆ ನೀಡಬೇಕು. ಚಿಕಿತ್ಸೆಯ ಸಂದರ್ಭದಲ್ಲಿ ರೋಗಿ ಮೃತಪಟ್ಟಲ್ಲಿ ಯಾವುದೇ ಷರತ್ತು ಇಲ್ಲದೆ ಮೃತದೇಹ ನೀಡಬೇಕು. ಯಾವುದೇ ಲೋಪ ಕಂಡು ಬಂದಲ್ಲಿ ಜಿಲ್ಲಾ ಆರೋಗ್ಯ ಅಧಿಕಾರಿ ಅಥವಾ ತಾಲೂಕು ಆರೋಗ್ಯ ಅಧಿಕಾರಿಗಳಿಗೆ ದೂರು ಸಲ್ಲಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಜನಪದ ಗೀತೆ. ಈ ಗೀತೆಯನ್ನು ಹಾಡಿದ್ದಾರೆ ಕೆ ಯುವರಾಜ್ ಮತ್ತು ಸಂಗೀತ ಕಟ್ಟಿ. ಬಸವಣ್ಣನ ದಯದಿಂದ ಹೊಸ ಹೊಲ ಮಾಡಬೇಕ, ಹೊಸ ಹೊಲದ ಕಡಿ ಕಡಿಬೇಕ, ಮಡಿ ಮುಡಿಬೇಕ, ಹೊಸ ಹೊಲದ ಕಡಿ ಕಡಿಬೇಕ, ಮಡಿ ಮುಡಿಬೇಕ. ಬಸವಣ್ಣನ ದಯದಿಂದ ಹೊಸ ಹೊಲ ಮಾಡಬೇಕ. ಹರುವಬೇಕ ಬಸವಣ್ಣನ ದಯದಿಂದ ಹೊಸ ಹೊಲ ಮಾಡಬೇಕ, ಹೊಸ ಹೊಲದ ಕಡ್ಡಿ ಕಡಿಬೇಕ, ಮಡಿ ಮುಡಿಬೇಕ. ಬೀಜ ಬಿಡಬೇಕ ಮುತ್ತಿನ ಕೂರಿಗೆ ಕಟ್ಟಬೇಕ, ಬೀಜ ಬಿಡಬೇಕ. ಬಸವಣ್ಣನ ದಯದಿಂದ ಹೊಸ ಹೊಲ ಮಾಡಬೇಕ, ಹೊಸ ಹೊಲದ ಕಡ್ಡಿ ಕಡಿಬೇಕ, ಮಡಿ ಮುಡಿಬೇಕ. ಬೇಕ ತೆನೆಯ ಮುರಿ ಬೇಕ ಬಸವಣ್ಣನ ದಯದಿಂದ ಹೊಸ ಹೊಲ ಮಾಡಬೇಕ ಬಸವಣ್ಣನ ದಯದಿಂದ ಹೊಸ ಹೊಲ ಮಾಡಬೇಕ ಹೊಸ ಹೊಲದ ಹೆಸರ ಇಡಬೇಕ ನಾವು ಮೆರಿಬೇಕ ಹೊಸ ಹೊಲದ ಹೆಸರ ಇಡಬೇಕ ನಾವು ಮೆರಿಬೇಕ ಹೊಸ ಹೊಲದ ಹೆಸರ ಜನಪದ ಗೀತೆ ಕೇಳಿದಿರಿ. ಈಗ ರೈತರಿಗೆ ಸಲಹೆ. ಎಲ್ಲರಿಗೂ ನಮಸ್ಕಾರ. ಈ ದಿನ ನಾನು ನಿಮಗೆ ಬೀಜ ಸಂಗ್ರಹಣೆ ಅಥವಾ ಶೇಖರಣೆ ಬಗ್ಗೆ ಕೆಲವು ಮುಖ್ಯವಾದಂತಹ ವಿಷಯಗಳನ್ನ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ನಾವ್ ಯಾಕೆ ಶೇಖರಣೆ ಮಾಡಬೇಕು ಅಥವಾ ಸಂಗ್ರಹಣೆ ಮಾಡಬೇಕು ಅಂದ್ರೆ ಮೊದಲಿಗೆ ಅದ್ರ ಮಹತ್ವ ತಿಳ್ಕೊಬೇಕು. ಇವತ್ತಿಗೂ ಕೂಡ ನಮ್ದು ಹಳೆ ಒಂದು ಗಾದೆ ಮಾತು ಅಥವಾ ನಾಣ್ಣುಡಿ ಅಂತ ಏನ್ ಹೇಳ್ತೀವಿ, ಉಳಿಸಿದ ಕಾಳು ಉತ್ಪಾದಿಸಿದ ಒಂದು ಕಾಳಿಗೆ ಸಮ ಅಂತ ಹೇಳ್ತಾರೆ ನಮ್ಮ ಹಿರಿಯರು. ನಮ್ಮ ಪೂರ್ವಜರು ಅದೇ ರೀತಿ ನಡ್ಕೊಂಡು ಬರ್ತಾ ಇದ್ರು. ಈ ನಾಣ್ಣುಡಿ ನಮ್ಮ ಇವತ್ತಿನ ಆಧುನಿಕ ಕೃಷಿಯಲ್ಲಿ ಕೂಡ ಅನ್ವಯ ಆಗ್ತಾವಂಥದ್ದು. ಏನಕ್ಕಂದ್ರೆ ನಾವು ಶೇಖರಣೆ ಮಾಡೋ ಪದ್ಧತಿಗಳಲ್ಲೇ ಸುಮಾರು ನಷ್ಟ ಆಗ್ತಿರುತ್ತೆ. ಆ ನಷ್ಟಗಳನ್ನ ನಾವು ತಡೆಗಟ್ಟಬೇಕು ಮತ್ತೆ ಆ ನಷ್ಟನ ಹೆಚ್ಚಾಗದಿರೋ ರೀತಿ ನೋಡ್ಕೋಬೇಕು ಅಂದ್ರೆ ನಾವು ವೈಜ್ಞಾನಿಕವಾಗಿ ನಮ್ಮ ಹಳೆ ಪದ್ಧತಿಗಳನ್ನ ಸಹ ಉಪಯೋಗಿಸಬಹುದು. ಇಂದಿಗೂ ಪ್ರಚಲಿತದಲ್ಲಿರುವಂತಹ ಕೆಲವೊಂದು ಪದ್ಧತಿಗಳ ಬಗ್ಗೆ ನಾನು ನಿಮ್ಗೆ ಹೇಳ್ತೀನಿ. ಉದಾಹರಣೆಗೆ ತೊಗರಿನ ಉಪ್ಪಲ್ಲಿ ಬೆರೆಸಿಡುವಂತದ್ದು. ಉಪ್ಪಲ್ಲಿ ಬೆರೆಸಿಟ್ರೆ ಏನಾಗುತ್ತೆ ಅಂದ್ರೆ ನಮ್ಮ ಮೂಲ ಉದ್ದೇಶ ಈ ಶೇಖರಣೆ ಮಾಡಬೇಕಾದ್ರೆ ಕೆಲವೊಂದು ಕೀಟಗಳು ಮತ್ತೆ ರೋಗಾಣುಗಳ ವಿರುದ್ಧ ನಾವು ಇವನ್ನ ರಕ್ಷಿಸಬೇಕು. ಇದೇ ನಮ್ಮ ಮೂಲ ತತ್ವ. ತೊಗರಿನ ನಾವು ಉಪ್ಪಲ್ಲಿ ಬೆರೆಸಿಡೋದ್ರಿಂದ ಆ ಉಪ್ಪು ತುಂಬಾ ರಫ್ ಟೆಕ್ಸ್ಚರ್ ಅಂತ ಏನ್ ಹೇಳ್ತೀವಿ ಅಥವಾ ನುಣುಪಾಗಿರಲ್ಲ, ಇಂಥದ್ದು ಆ ಕೀಟಗಳ ಮೇಲೆ ಹಾನಿ ಮಾಡಿ ಅವುಗಳ ಸಂತತಿನ ಕಡಿಮೆ ಮಾಡುತ್ತೆ. ಇದು ನಮ್ಮ ಮೂಲ ಉದ್ದೇಶ. ಮತ್ತೆ ಜೋಳನ ಬೂದಿಲಿ ಬೆರೆಸಿಡುವಂತದ್ದು, ಮತ್ತೆ ಬೇವಿನ ಎಲೆ ಬಳಸುವಂತದ್ದು. ಬೇವಿನ ಎಲೆ ಇವತ್ತಿಗೂ ಕೂಡ ಇನ್ನೂ ಹಳ್ಳಿಗಳಲ್ಲಿ ರಾಗಿ ಮತ್ತೆ ತೊಗರಿ ಈ ತರ ಧಾನ್ಯಗಳನ್ನ ಮತ್ತೆ ಬೇಳೆಕಾಳುಗಳನ್ನ ಶೇಖರಿಸಿಡುವಂತದ್ದು, ಅದು ಅದ್ರ ಬೆಳವಣಿಗೆನ ಕುಂಠಿತ ಮಾಡುತ್ತೆ. ನೀಮ್ ಅಥವಾ ಮತ್ತೆ ಪೊಂಗ್ಯಾಮಿಯಾ ಮತ್ತು ಬೇವಿನಲ್ಲಿ ಕೆಲವೊಂದು ಆಂಟಿ ಫಂಗಲ್ ಆಂಟಿ ಬ್ಯಾಕ್ಟೀರಿಯಲ್ ಅಂತ ಏನ್ ಹೇಳ್ತೀವಿ, ಬ್ಯಾಕ್ಟೀರಿಯಾ ವಿರುದ್ಧ ಮತ್ತು ಶಿಲೀಂಧ್ರಗಳ ವಿರುದ್ಧ ಹೋರಾಡುವಂತ ಕೆಲವೊಂದು ರಾಸಾಯನಿಕ ಅಂಶಗಳಿರೋದ್ರಿಂದ ಆ ಇನ್ಸೆಕ್ಟ್ ರಿಪೆಲೆಂಟ್ ರಿಪೆಲೆಂಟ್ ಅಂದ್ರೆ ಅವು ಹತ್ರ ಬರದೇ ಇರೋ ತರ ಕಾರ್ಯನಿರ್ವಹಿಸುತ್ತೆ. ಮತ್ತೆ ನಾವ್ ಯಾವುದೇ ಶೇಖರಣೆ ಪದ್ಧತಿ ಮಾಡಿದ್ರು ಅದ್ರಲ್ಲಿ ವೈಜ್ಞಾನಿಕವಾಗಿ ತಿಳ್ಕೊಂಡು ಮಾಡೋದ್ರಿಂದ ನಮ್ಗೆ ಹೆಚ್ಚು ಅನುಕೂಲಗಳಿರುತ್ತೆ. ಅದು ಎಷ್ಟು ನಾವು ಸುಮ್ನೆ ನಮ್ಮ ಮನಸ್ಸಿಗೆ ಬಂದಂಗೆ ಮಾಡೋದಕ್ಕಿಂತ ತಿಳ್ಕೊಂಡು ಮಾಡಿದ್ರೆ ಹೆಚ್ಚು ಸಹಕಾರಿಯಾಗಿರುತ್ತೆ. ಇದುವರೆಗೆ ರೈತರಿಗೆ ಸಲಹೆ ಕೇಳಿದಿರಿ. ಈಗ ಮತ್ತೊಂದು ಜನಪದ ಗೀತೆ. ಗಾರುಂಟು ಚೆಲ್ವ ಕಂಗಳ ಬಾಲೆ ತಿಡಿದು ಪೇಡೆ ಎಲ್ಲರ ಯಾತಕ್ಕೆ ಸ್ವಾಮಿ ಮೂರು ದಿವಸಕ್ಕೆ ಬರುವೆ ಎಲ್ಲರ ಶಿವ ಪೂಜೆ ಒದಗಿ ಬರುವೆ ಮೂರು ದಿನ ಐದು ದಿನ ಮೀರಿದರೆ ಏಳು ದಿನ ನೋಡುತ್ತಿರುವೆ ದೇವಿ ನಿನ್ನ ಹಾದಿಯ ಬಾರದಿದ್ದರೆ ನೀನು ಮೀರಿದೋಳು ನನಗೆ ನೀ ಹೋಗಿ ಬಾರೆಂದ ನಿಜ ಮೂರ್ತಿಯು ಮುಖಿ ಗೌರಿ ಗಾರತಿ ಎತ್ತಿರಿ ಹೊಸ ಮುತ್ತಿನ ಭೂಷಣ ಕರ್ತನ.